ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲಿ ಯಾವ ಗಿಡ ಮರ ಈ ಕುರಿತು ಪ್ರವಾಸೋದ್ಯಮ ಇಲಾಖೆ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರುವ ಮನೋಜ್ ಕುಮಾರ್ ಅವರಿಂದ ಭಾಷಣವಿದೆ. ಈ ಗಿಡಗಳ ಬಗ್ಗೆ, ಸಸ್ಯಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತಾದ್ರೆ ವಿವಿಧ ಜಾಗಗಳಲ್ಲಿ ಮತ್ತೆ ವಿವಿಧ ಪ್ರದೇಶಗಳಲ್ಲಿ ನಾವು ಯಾವ ಸಸ್ಯಗಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದು ಕೃಷಿನೇ ಅದು. ಆಕ್ಚುಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲಿಗೆ ನಾನು ಇಂಡೋರ್ ಪ್ಲಾಂಟ್ಸ್ ಅಂತ ನಾವೇನ್ ಕೇಳ್ತೇವೆ ಅಂದ್ರೆ ಮನೆ ಒಳಗಡೆ ಮತ್ತೆ ಮನೆ ಅಂಗಳದಲ್ಲಿ ಇರುವಂತಹ ಸಸ್ಯಗಳ ಬಗ್ಗೆ ನಾನು ಮಾತಾಡ್ತೇನೆ. ಈ ಇಂಡೋರ್ ಪ್ಲಾಂಟ್ಸ್ ಅಥವಾ ಮನೆ ಅಂಗಳದಲ್ಲಿ ಅಥವಾ ಮನೆ ಒಳಗಡೆ ನೆಡುವಂತ ಸಸ್ಯಗಳು ಸಾಮಾನ್ಯವಾಗಿ ಏನಾಗ್ತದೆ, ಮೂರು ವಿಧಗಳಲ್ಲಿ ನಾವು ಅದನ್ನ ಬೇರ್ಪಡಿಸ್ಬೋದು. ಒಂದು ಅಲಂಕಾರಿಕ ಸಸ್ಯಗಳು ಅಂದ್ರೆ ಹೂ ಮತ್ತೆ ಬಳ್ಳಿ ಅಥವಾ ಮತ್ತೆ ಎಲೆಗಳಿಗೋಸ್ಕರ ಬೆಳೆಸತಕ್ಕಂತ ಕೆಲವು ಸಸ್ಯಗಳಿರ್ಬೋದು. ಔಷಧೀಯ ಸಸ್ಯಗಳು, ಔಷಧೀಯ ಸಸ್ಯಗಳು ಮನೆ ಮದ್ದು ಅಂತ ನಾವೇನ್ ಕೇಳ್ತೇವೆ, ಅದಕ್ಕೆ ಬೇಕಾದಂತ ಒಂದು ಔಷಧಿಗಾಗಿ ಬಳಸುವಂತ ಕೆಲವು ಸಸ್ಯಗಳು, ಮತ್ತೆ ಗಾಳಿಯನ್ನು ಶುದ್ಧೀಕರಿಸಿ ನಮ್ಗೆ ಒಳ್ಳೆ ಗಾಳಿಯನ್ನ ಮನೆ ಒಳಗಡೆನೆ ಸಿಗೋ ಹಾಗೆ ಮಾಡುವಂತ ಕೆಲವು ಸಸ್ಯಗಳು. ಇದಲ್ದೇನೆ ನಮ್ಗೆ ಮನೆಗೆ ಬಳಕೆಗೆ ಬೇಕಾದಂತ ಈ ಸೊಪ್ಪು ಮತ್ತೆ ತರಕಾರಿಗಳ ಕೂಡ ಈ ಇಂಡೋರ್ ಪ್ಲಾಂಟ್ಸ್ ನಲ್ಲಿ ನಾವು ಹಾಕಬಹುದು. ಈ ಆರ್ನಮೆಂಟಲ್ ಪ್ಲಾಂಟ್ಸ್ ಅಂತ ಅಂದ್ರೆ ಅಲಂಕಾರಿಕ ಗಿಡಗಳು ಅಂತ ನಾವೇನ್ ಕರಿತೇವೆ, ಇದರಲ್ಲಿ ಸಾಕಷ್ಟು ಇದೆ ನಮ್ಮಲ್ಲಿ. ಈಗ ಬೆಳಕು ಕಮ್ಮಿ ಇರುವಂತ ಪ್ರದೇಶ, ಸಾಮಾನ್ಯವಾಗಿ ಈಗ ಚಿಕ್ಕ ಚಿಕ್ಕ ಮನೆಗಳು ಮತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ ಬೆಳಕು ಕಮ್ಮಿ ಇರುವಂತ ಪ್ರದೇಶದಲ್ಲಿ ಈಗ ಆಂಥೂರಿಯಮ್ಸ್ ಅಂತ ಬರ್ತದೆ, ಅದು ಬಿಟ್ಟಿರೋ ಹೂ ಇಡೀ ವರ್ಷ ಇರ್ತದೆ, ಅದಕ್ಕೋಸ್ಕರ ಸಾಕಷ್ಟು ಜನ ಆಂಥೂರಿಯಮ್ಸ್ ಅನ್ನ ಇಷ್ಟಪಡ್ತಾರೆ. ಇದಲ್ದೇನೆ ಆರ್ಕಿಡ್ಸ್ ಅಂತ ಸಿಗುತ್ತೆ ನಮ್ಗೆ. ಈ ಆರ್ಕಿಡ್ಸ್ ನಲ್ಲಿ ಕೂಡ ಸ್ವಲ್ಪ ಬೇರೆ ಬೇರೆ ಹೈಬ್ರಿಡ್ಸ್ ಗಳು ಈಗ ಇತ್ತೀಚೆಗೆ ಬರ್ತಾ ಇರೋದ್ರಿಂದ ಇವು ಕೂಡ ಬಹಳ ಜನ ಇಷ್ಟಪಡ್ತಾರೆ. ಮನೆಯಲ್ಲಿ ನಾವು ಸ್ವಲ್ಪ ಜಾಗ ಇದ್ರು ಕೂಡ ಅಪಾರ್ಟ್ಮೆಂಟ್ ನಲ್ಲಿ ಬಾಲ್ಕನಿನಲ್ಲಿ ಸ್ವಲ್ಪ ಜಾಗ ಇದ್ರು ಕೂಡ ನಾವು ಇದನ್ನ ಇಟ್ಕೋಬಹುದು. ಆರ್ಕಿಡ್ಸ್ ನ ವಿಶೇಷತೆ ಏನಂತಂದ್ರೆ, ಒಂದು ಹೂ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತದೆ, ಬಹಳ ಕಲರ್ಸ್ ಗಳಿದೆ ಅದರಲ್ಲಿ. ಮತ್ತೆ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಇದು ವರ್ಷಕ್ಕೆ 2-3 ಸರ್ತಿ ಹೂ ಬಿಡುತ್ತೆ, ಮತ್ತೆ ಬಿಟ್ಟ ಹೂ 2-3 ತಿಂಗಳವರೆಗೂ ಕೂಡ ಇರ್ತದೆ. ಇನ್ ಕೆಲವೊಮ್ಮೆ ನಮ್ಗೆ ಮನೆಗೆ ದೇವರಿಗೆ ಪೂಜೆಗೋಸ್ಕರ ಬೇಕಾದಂತ ಹೂ ಗಿಡಗಳನ್ನ ಕೂಡ ನಾವು ಮನೆಯಲ್ಲಿ ಬೆಳೆಸ್ಕೋಬಹುದು. ಇದರಲ್ಲಿ ನಮ್ಗೆ ಸಾಮಾನ್ಯವಾಗಿ ಸಿಗುವಂತದ್ದು ಈ ದಾಸವಾಳ ಮತ್ತೆ ಮಲ್ಲಿಗೆ. ಇದು ಅಲ್ದೇನೆ ನಮ್ಗೆ ಈ ಮೆರಿಗೋಲ್ಡ್ ಅಥವಾ ಚೆಂಡು ಅಂತ ನಾವೇನ್ ಕರಿತೇವೆ, ಅಥವಾ ಸೇವಂತಿಗೆ, ಇಂತ ಹೂಗಳ ಗಿಡಗಳು ಕೂಡ ನಾವು ಪಾಟ್ಗಳಲ್ಲೂ ಬೆಳೆಸ್ಬಹುದು, ಜಾಗ ಇದ್ರೆ ಭೂಮಿನಲ್ಲಿ ಕೂಡ ನೆಲದಲ್ಲಿ ಕೂಡ ನಾವು ಬೆಳೆಸ್ಬಹುದು. ಇದಲ್ದೇನೆ ಕೆಲವೊಂದು ಬರೀ ಎಲೆಗಳಿಗೋಸ್ಕರ, ಎಲೆಗಳಿರುವಂತ ಒಂದು ಬಣ್ಣ ಗಿಡಗಳಿರ್ಬೋದು ಅಥವಾ ಎಲೆ ಆಕಾರಕ್ಕೋಸ್ಕರ ಕೆಲವೊಂದು ಸಸ್ಯಗಳನ್ನು ಕೂಡ ನಾವು ಬೆಳೆಸ್ಬೋದು ಮನೆಯಲ್ಲಿ. ಈಗ ನಮ್ಗೆ ಸ್ವಲ್ಪ ಜಾಗ ಇದ್ರೆ ಮನೆ ಹಿಂದೆನೋ ಅಥವಾ ಮುಂದೆನೋ ಗಾರ್ಡನ್ಗೋಸ್ಕರ ನಾವೇನೋ ಜಾಗ ಬಿಟ್ರೆ, ಈ ಕ್ಯಾಕ್ಟೈ ಗಾರ್ಡನ್ ಅಂತ ಅಂದ್ರೆ ಮೇಂಟೆನೆನ್ಸ್ ಗೆ ಸ್ವಲ್ಪ ಸುಲಭವಾಗಿ ಇದಾಗುತ್ತೆ, ರಾಕ್ ಗಾರ್ಡನ್ ಅಥವಾ ಈ ತರ ಮಾಡ್ಕೊಂಡು ನಾವು ಅದಕ್ಕೆ ಕೂಡ ನಾವು ಬೆಳೆಸ್ಬೋದು. ಇದಲ್ದೇನೆ ಮನೆಗಳಿಗೆ ಚಿಟ್ಟೆಗಳನ್ನ ಆಕರ್ಷಿಸಬೇಕು ಅನ್ನೋ ಕಾರಣಕ್ಕೆ ನಾವು ಸಾಕಷ್ಟು ಚಿಟ್ಟೆಗಳಿಗೆ ಬೇಕಾದಂತ ಕೆಲವು ಸಸ್ಯಗಳು ಕೂಡ ನಾವು ಬೆಳೆಸ್ಬೋದು. ಅದಕ್ಕೆ ಬಟರ್ಫ್ಲೈ ಗಾರ್ಡನ್ ಅಂತಾನೆ ನಾವು ಒಂದು ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಕೆಲವು ಸಸ್ಯಗಳು, ಅದಕ್ಕೂ ಅಂತ ಏನ್ ಜಾಸ್ತಿ ಏನ್ ಬೇಕಿಲ್ಲ. ಈಗ ನಾವು ಮನೆಗೆ ಬೇಕಾದಂತ ಈ ನಿಂಬೆ ಇರ್ಬೋದು, ಕರಿಬೇವು ಇರ್ಬೋದು, ಮತ್ತೆ ಈ ದಾಸವಾಳನು ಆಗಿರ್ಬೋದು, ಅಥವಾ ಕೆಲವೊಂದು ಬಳ್ಳಿಗಳಿದ್ದಾವೆ, ಈ ಪ್ಯಾಷನ್ ಫ್ರೂಟ್, ಅಮೃತ್ ಬಳ್ಳಿ, ಅರಿಸ್ಟೋಲೋಷ ಅಂತ ಕರಿತೀವಿ, ಇಂತಹ ಕೆಲವು ಸಸ್ಯಗಳು ಕೂಡ ನಾವು ಅಕ್ಕಪಕ್ಕದಲ್ಲಿ ಬೆಳೆಸಿದ್ರೆ ಚಿಟ್ಟೆಗಳನ್ನು ಕೂಡ ಹಾಗೆ ನಾವು ಆಕರ್ಷಣೆ ಮಾಡಬಹುದು. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಜಾಗ ಕಮ್ಮಿ ಇದೆ ಅಂದ್ರೆ ಬಾಲ್ಕನಿನಲ್ಲಿ ನಾವು ಹ್ಯಾಂಗಿಂಗ್ ಪಾಟ್ಸ್ ನಲ್ಲಿ ಕೂಡ ನಾವು ಸಸ್ಯಗಳನ್ನ ಸಾಕಷ್ಟು ಬೆಳೆಸಿ ನಾವು ಮನೆಗಳಿಗೆ ಅಲಂಕಾರಿಕ ಗಿಡಗಳನ್ನು ಬೆಳೆಸಬಹುದು. ಇದು ಅಲಂಕಾರಿಕ ಗಿಡಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ. ಇನ್ ಕೆಲವೊಂದು ಔಷಧಿ ಸಸ್ಯಗಳನ್ನ ನಾವು ಮನೆಯಲ್ಲೇ ಪಾಟ್ ನಲ್ಲಿ ಅಥವಾ ಒಂದು ಹುಂಡಗಳಲ್ಲೇ ಬೆಳೆಸ್ಕೊಳ್ಳುವಂಥದ್ದು ಸಾಕಷ್ಟು ಇದಾವೆ, ಮನೆ ಮದ್ದಿಗೆ ಕೂಡ ನಾವು ಬಳಸುವಂತವ್ ಇದಾವೆ. ಅದರಲ್ಲಿ ಮುಖ್ಯವಾಗಿ ನನಗೆ ಕಂಡು ಬರೋದಂದ್ರೆ ದೊಡ್ಡಪತ್ರಿ. ಈ ದೊಡ್ಡಪತ್ರಿಯಲ್ಲಿ ಸಾಕಷ್ಟು ಸಮಯ ಮಕ್ಕಳಿಗೆ ಜ್ವರಗಳು ನೆಗಡಿ ಕೆಮ್ಮಿದ್ರೆ ಅದನ್ನ ನೇರವಾಗಿ ನಾವು ರಸನ ಹಿಂಡಿ ಮತ್ತೆ ಜೇನುತುಪ್ಪ ಜೊತೆಗೆ ಮಕ್ಕಳಿಗೆ ಕುಡಿಸಿದ್ರೆ ಬಹಳ ಉಪಯುಕ್ತವಾದಂತ ಒಂದು ಔಷಧಿ ಇದು. ಮತ್ತೆ ಒಂದ್ ಎಲ್ಗ ಬ್ರಾಹ್ಮಿ ಅಂತ ಕರಿತೇವೆ ನಾವು, ಅದು ಮೆಮೊರಿ ಪ್ಲಸ್ ಅನ್ನೋ ಟ್ಯಾಬ್ಲೆಟ್ ನಲ್ಲಿ ಕೂಡ ಬಳಸ್ತಾರೆ. ಈ ಬ್ರಾಹ್ಮಿ ಕೂಡ ನಾವು ಮನೆಯಲ್ಲೇ ಪಾಟ್ ನಲ್ಲೂ ಬೆಳೆಸಬಹುದು, ಮತ್ತೆ ಜಾಗ ಇದ್ರೆ ಅಂಗಳದಲ್ಲಿ ಕೂಡ ಬೆಳೆಸಬಹುದು. ಈ ಒಂದೆಲ್ಗ ಕೂಡ ಹಾಗೆ ನೇರವಾಗಿ ಕೂಡ ನಾವು ತಿನ್ಬಹುದು. ಇದನ್ನ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಔಷಧಿ ಗುಣಗಳನ್ನ ಹೊಂದಿದೆ ಇದು. ಇನ್ನು ಸುಲಭವಾಗಿ ಬೆಳೆಸಬಹುದು ಪಾಟ್ ನಲ್ಲಿ ಕೂಡ ಮತ್ತೆ ನೆಲದಲ್ಲಿ ಕೂಡ. ಇದು ಲೆಮನ್ ಗ್ರಾಸ್ ಅಂತ ಕರಿತೇವೆ, ಮಜ್ಜಿಗೆ ಹುಲ್ಲು ಅಂತ ಕೂಡ ಹೇಳ್ತೇವೆ. ಈ ಲೆಮನ್ ಗ್ರಾಸ್ ನ ವಿಶೇಷ ಏನಂದ್ರೆ ಒಂದ್ ಎಳೆ ತಂದ್ಬಿಟ್ಟು ನಾವು ಟೀ ಪುಡಿ ಜೊತೆಗೆ ಹಾಕಿದ್ರೆ ಒಳ್ಳೆ ಟೀ ಇದು, ಎಸ್ಪೆಷಲಿ ಮಳೆಗಾಲದಲ್ಲಿ ನಮ್ಗೆ ಈ ನೆಗಡಿ ಶೀತ ಬರದಾಗೆ ನೋಡ್ಕೊಳ್ಳುತ್ತೆ, ಮತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಬಹಳಷ್ಟು ಇಂಪ್ರೂವ್ ಮಾಡುತ್ತೆ. ಈ ಲೆಮನ್ ಗ್ರಾಸ್ ನಲ್ಲಿ ಕೂಡ ಕೆಲವೊಂದು ಔಷಧಿ ಗುಣಗಳು ಇರೋದ್ರಿಂದ ಈ ಔಷಧಿ ಗುಣಗಳು ಆಂಟಿ ವೈರಲ್ ಕೆಲಸ ಕೂಡ ಮಾಡ್ತವೆ. ಮತ್ತೆ ಮಲ್ಟಿ ವಿಟಮಿನ್ ಗಿಡ ಅಂತ, ಈ ಮಲ್ಟಿ ವಿಟಮಿನ್ ಗಿಡದಲ್ಲಿ ನಮ್ಗೆ ಸಾಕಷ್ಟು ವಿಟಮಿನ್ಸ್ ಸಿಗುವಂತ ಒಂದು ಸೊಪ್ಪಿನ ಗಿಡ ಇದು. ಇದರ ಸೊಪ್ಪು ನಾವು ಚಟ್ನಿಗಳಲ್ಲಿ ಕೂಡ ಹಾಕ್ಬಹುದು, ಇಲ್ಲ ಆಮ್ಲೆಟ್ ತಿನ್ನೋರಿದ್ರೆ ಆಮ್ಲೆಟ್ ನಲ್ಲಿ ಕೂಡ ಹಾಕಿ ಕೊಡಬಹುದು. ಟೇಸ್ಟ್ ನಲ್ಲಿ ಏನು ವ್ಯತ್ಯಾಸ ಆಗುದಿಲ್ಲ, ಇನ್ನು ಅದರ ರುಚಿ ಹೆಚ್ಚಾಗುತ್ತೆ, ವಿನಾ ಕಮ್ಮಿ ಏನಾಗುದಿಲ್ಲ. ಈ ಮಲ್ಟಿ ವಿಟಮಿನ್ ಕೂಡ ಮನೇಲಿ ಬೆಳೆಸಬಹುದು. ಇನ್ನು ಶುಗರ್ ಪ್ಲಾಂಟ್ಸ್ ಅಂತ ಸಿಗುತ್ತೆ ಕೆಲವೊಂದು, ಡಯಾಬಿಟಿಸ್ ಇದ್ದವರಿಗೆ ನೇರವಾಗಿ ಬೆಳಿಗ್ಗೆ ಎದ್ಬಿಟ್ಟು ಬರೀ ಹೊಟ್ಟೆಯಲ್ಲಿ ಹೋಗೋ ಒಂದು ಎಡೆಲ್ಲನ ಅಗದು ಹಾಗೆ ನುಂಗಬಹುದು. ಈ ಶುಗರ್ ಪ್ಲಾಂಟ್ಸ್ ಕೂಡ ನಾವು ಮನೆಯಲ್ಲಿ ಬೆಳೆಸಬಹುದು. ಇನ್ನೊಂದು ಔಷಧಿ ಸಸ್ಯ ಅಂದ್ರೆ ಅಲೋವೆರಾ. ಅಲೋವೆರಾ ಕೂಡ ನಾವು ಪಾಟ್ ನಲ್ಲಿ ಬೆಳೆಸಬಹುದು, ಮತ್ತೆ ಅಲೋವೆರಾದ ಲೋಳೆ ಇರುತ್ತೆ, ಅದನ್ನ ನಾವು ನೇರವಾಗಿ ಕೂಡ ಹೊಟ್ಟೆಗೆ ತಗೋಬಹುದು, ಅಂದ್ರೆ ಹೊಟ್ಟೆ ನೋವುಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಈ ಫೇಶಿಯಲ್ ಅಂತ ಯೂಸ್ ಮಾಡ್ತಾರೆ, ಮುಖಕ್ಕೆ ಹಾಕೋಬಹುದು, ಚರ್ಮ ಡ್ರೈ ಸ್ಕಿನ್ ಇದ್ದವರಿಗೆ, ಅಥವಾ ಡ್ಯಾಂಡ್ರಫ್ ಇದ್ರೆ ಕೂದಲಿ ಕೂಡ ಹಚ್ಕೋಬಹುದು. ಇನ್ನು ಸಣ್ಣ ಬಳ್ಳಿ ಹೂನು ಸಿಗುತ್ತೆ ಇದಕ್ಕೆ, ಮತ್ತೆ ಇದನ್ನ ಶಂಖಪುಷ್ಪಿ ಅಂತ ನಾವು ಕರಿತೇವೆ. ಈ ಶಂಖಪುಷ್ಪಿ ಹೂ ಕೂಡ ಸಾಕಷ್ಟು ಔಷಧಿ ಗಿಡಗಳಿವೆ. ಇವತ್ತು ಶಂಖಪುಷ್ಪಿಯಿಂದ ತಯಾರು ಮಾಡಿದ ಟೀ ಪೌಡರ್ ಕೂಡ ಬರ್ತಾ ಇದೆ. ಮತ್ತೆ ಐರನ್ ರಿಚ್ ಅಂದ್ರೆ ಈ ಕಬ್ಬಿಣಾಂಶನ ಕಮ್ಮಿ ಇರುವಂತವ್ರು, ಹಿಮೋಗ್ಲೋಬಿನ್ ಕಮ್ಮಿ ಇರುವಂತವ್ರಿಗೆ ಬಸಳೆ ಸೊಪ್ಪು ಅಂತ ಸಿಗುತ್ತೆ. ಈ ಬಸಳೆ ಸೊಪ್ಪು ಕೂಡ ನಾವು ಮನೆಯಲ್ಲಿ ಬೆಳೆಸಬಹುದು. ಇದಲ್ದೇನೆ ಬಜೆ, ಈ ತರ ಸಾವಿರಾರು ಗಿಡಗಳಿದಾವೆ. ಬಟ್ ಇವು ನಾನು ಹೇಳಿರೋ ಕೆಲವು ಗಿಡಗಳು ಅತ್ಯವಶ್ಯಕವಾಗಿ ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬಾ ಉಪಯೋಗ ಆಗುವಂತ ಈ ಗಿಡಗಳಿದಾವೆ. ಇನ್ನು ನಮ್ಗೆ ಏರ್ ಪ್ಯೂರಿಫೈಯರ್ ಅಂದ್ರೆ ಗಾಳಿಯನ್ನು ಶುದ್ಧಗೊಳಿಸುವಂತ ಕೆಲವೊಂದು ಔಷಧಿ ಗಿಡಗಳಿದಾವೆ, ಅವು ಮನೆ ಒಳಗಡೆನು ಇಟ್ಕೋಬಹುದು ನಾವು. ಇದರಲ್ಲಿ ಪೀಸ್ ಲಿಲ್ಲಿ ಅಂತ ಒಂದು ಬರ್ತದೆ, ಒಳ್ಳೆ ಅಂದ್ರೆ ಒಂದು ಬಿಳಿ ಹೂವಿನ ಆಕಾರದಲ್ಲಿ ಕಾಣುವಂತ ಒಂದು ಎಲೆ ಇರುವಂತ ಗಿಡ, ಇದು ಕೂಡ ನಾವು ಮನೆಯಲ್ಲಿ ಬೆಳೆಸಬಹುದು. ಸ್ನೇಕ್ ಪ್ಲಾಂಟ್ ಅಂತ ಬರ್ತದೆ, ಸ್ಪೈಡರ್ ಪ್ಲಾಂಟ್ ಅಂತ ಇನ್ನೊಂದಿದೆ, ಈಗ ಸಿಂಗೋನಿಯಂ ಮತ್ತೆ ಪಾಮ್ ಗಿಡಗಳು, ಇವು ಕೂಡ ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಮನೆಯಲ್ಲಿ ಸೋಫಾ ಪಕ್ಕದಲ್ಲಿ ಇಟ್ಕೋಬಹುದು, ಅಥವಾ ಸ್ಟೇರ್ ಕೇಸ್ ಹತ್ರ ಇಟ್ಕೋಬಹುದು, ಅಥವಾ ಬಾಲ್ಕನಿಯಲ್ಲಿ ಕೂಡ ನಾವು ಇಟ್ಕೋಬಹುದು. ಇದನ್ನೇ ರಾಫಿಸ್ ಪಾಮ್ ಅಂತ ಸಿಗುತ್ತೆ. ಮನಿ ಪ್ಲಾಂಟ್ ಅಂತೂ ಬಹಳ ಜನ ಈಗಾಗಲೇ ಒಂದು ನಮ್ಮಲ್ಲಿ ಇರುವಂತ ಬಳಸಿರೋ ಒಂದು ಗ್ಲಾಸಿನ ಬಾಟ್ಲ್ ಕೂಡ ಬೆಳೆಸ್ಕೋಬಹುದು. ಇದು ನಮ್ಮ ಮಕ್ಕಳು ಓದೋ ಜಾಗದಲ್ಲಿ ಕಿಟಕಿನಲ್ಲಿ ಕೂಡ ನಾವು ಇದನ್ನ ಬೆಳೆಸಬಹುದು ಮನಿ ಪ್ಲಾಂಟ್. ಅಲೋವೆರಾ ಕೂಡ ಒಂದು ಗಾಳಿ ಶುದ್ಧಿ ಮಾಡುವಂತ ಗಿಡನೇ, ಇದು ಕೂಡ ನಾವು ಮನೆ ಒಳಗಡೆ ಇಟ್ಕೋಬಹುದು. ಇನ್ನು ವಿಶೇಷವಾಗಿ ನಮ್ಮ ಪೂರ್ವಜರು ಬೆಳೆಸ್ತಕ್ಕಂತ ತುಳಸಿ, ತುಳಸಿ ಗಿಡ ನಮ್ಮ ಮನೆಯಲ್ಲಿ ಇದರದ್ದು ತುಂಬಾ ಉತ್ತಮ, ಅದು ಬಾಲ್ಕನಿಯಲ್ಲಾಗಿರ್ಬೋದು ಅಥವಾ ಮನೆ ಅಂಗಳದಲ್ಲಾಗಿರ್ಬೋದು. ತುಳಸಿ ಕೂಡ ವಿಶೇಷತೆ ಏನಂತಂದ್ರೆ ಅದರಲ್ಲಿ ಆಲ್ಕಲೈಡ್ಸ್ ಇದಾವೆ. ಆಲ್ಕಲೈಡ್ಸ್ ಗಾಳಿಯಲ್ಲಿ ಏನಾಗ್ತೇವೆ ಅಂದ್ರೆ ಪಸರಿಸಿ ನಾವು ಉಸಿರಾಡೋ ಗಾಳಿ ಜೊತೆಗೆ ನಾವು ಅದನ್ನ ಸೇವನೆ ಮಾಡೋಕೆ ಒಂದು ಅವಕಾಶ ಸಿಗುತ್ತೆ. ಇದರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ತುಂಬಾ ಇಂಪ್ರೂವ್ ಆಗುತ್ತೆ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ. ಮತ್ತೆ ಅದೇ ರೀತಿ ಒಂದೆರಡು ಎಲೆಯನ್ನ ನಾವು ಟೀನಲ್ಲೋ ಅಥವಾ ಕಷಾಯನಲ್ಲಿ ಹಾಕೊಂಡು ಕೂಡ ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಈ ಮುಖ್ಯವಾಗಿ ಮಳೆಗಾಲದಂತ ಸಮಯದಲ್ಲಿ. ಇನ್ನು ತರಕಾರಿಗಳು ಈಗ ಏನಾಗಿದೆ ಅಂದ್ರೆ ಸೊಟ್ಟ ಸೊಟ್ಟ ಈ ಡ್ರಮ್ಗಳಲ್ಲಿ ಮತ್ತೆ ಬಯೋ ಬ್ಯಾಗ್ಸ್ ಅಂತ ಸಿಗ್ತಾ ಇದಾವೆ. ಈ ಬ್ಯಾಗ್ ಗಳಲ್ಲಿ ನಾವು ಟೆರೇಸ್ ನಲ್ಲಿ ಕೂಡ ನಾವು ಈ ತರಕಾರಿಗಳನ್ನ ಬೆಳೆಸ್ಕೋಬಹುದು, ಅದು ಸೊಪ್ಪೆ ಆಗಿರ್ಬೋದು ಅಥವಾ ಈ ನಮ್ಮ ಲೇಡೀಸ್ ಫಿಂಗರ್ ಅಥವಾ ಬೆಂಡಿ, ಟೊಮ್ಯಾಟೊ, ಬದನೆಕಾಯಿ ಇರ್ಬೋದು, ಅಥವಾ ನಮ್ಮ ಕೊರಿಯಾಂಡರ್ ಅಥವಾ ಕೊತ್ತಂಬರಿ ಸೊಪ್ಪು, ಕರಿಬೇವು, ಇಂಥವು ಕೂಡ ನಾವು, ಈವನ್ ನಿಂಬೆ ಕೂಡ ನಾವು ಇವತ್ತು ದೊಡ್ಡ ದೊಡ್ಡ ಪಾಟ್ ನಲ್ಲಿ ಟೆರೇಸ್ ನಲ್ಲಿ ಬೆಳೆಸೋಕೆ ಅವಕಾಶಗಳಿದೆ. ಸೊ ಈ ವೆರೈಟೀಸ್ ಕೂಡ ಇವತ್ತು ಸಾಕಷ್ಟು ಹಾರ್ಟಿಕಲ್ಚರ್ನ ನರ್ಸರಿನಲ್ಲಿ ಸಿಗ್ತಾ ಇದಾವೆ. ಮುಖ್ಯವಾಗಿ ಮನೆಯಲ್ಲಿ ಗಿಡ ಬೆಳೆಸೋದ್ರಿಂದ ಮತ್ತೆ ಅಲಂಕಾರಕ್ಕೆ ಗಿಡಗಳಿರ್ಬೋದು, ಔಷಧಿ ಗಿಡಗಳದು ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅನ್ನೋದಲ್ದೇನೆ, ನನ್ನ ಮಿಸ್ಸೆಸ್ ಅವರು ಹೋಮ್ ಮೇಕರಿ ಆಗಿರೋದ್ರಿಂದ ಮನೆಯಲ್ಲಿ ಸಾಕಷ್ಟು ಸಮಯ ಇರ್ತದೆ. ಅವರು ಈ ಗಾರ್ಡನಿಂಗ್ ನಲ್ಲಿ ತೊಡಗಿಸ್ಕೊಡೋದು ಆರೋಗ್ಯಕ್ಕೆ ತುಂಬಾ ತುಂಬಾ ಒಳ್ಳೆ. ಅವರು ಒಂದು ಹೂ ಬಿಟ್ಟಿರೋದನ್ನ ಕೂಡ ಎಷ್ಟೋ ಖುಷಿಯಿಂದ ನಮ್ಗೆ ಫೋಟೋಗಳನ್ನ ಹಂಚಿಕೊಳ್ಳೋದಾಗಿರ್ಬೋದು ಅಥವಾ ಹೇಳೋದಾಗಿರ್ಬೋದು ತೋರಿಸೋದಾಗಿರ್ಬೋದು, ನೋಡಿದ್ರೆ ಎಲ್ಲೋ ಒಂದ್ ಕಡೆಗೆ ಅದು ನಮ್ಮ ಸ್ಟ್ರೆಸ್ ರಿಲೀವರ್ ಆಗಿ ಕೆಲಸ ಮಾಡ್ತದೆ ಈ ಗಾರ್ಡನಿಂಗ್ ಕೆಲಸ. ಮತ್ತೆ ನಮ್ಗೆ ಮನೆ ಕೆಲಸಗಳು ಮುಗಿದ ನಂತರ ಇದರಲ್ಲಿ ತೊಡಗಿಸ್ಕೊಂಡ್ರೆ ಎಲ್ಲೋ ಒಂದ್ ಕಡೆಗೆ ನಮ್ಗೆ ನೆಮ್ಮದಿ ಸಿಗುತ್ತೆ, ಮತ್ತೆ ಆರೋಗ್ಯಯುತ ಲೈಫ್ ಸ್ಟೈಲ್ ಅನ್ನು ಲೀಡ್ ಮಾಡ್ಲಿಕ್ಕೆ ಒಂದು ಅವಕಾಶ ಕಲಿಸ್ಕೊಡ್ತದೆ. ಸೊ ಹಾಗಾಗಿ ಆರ್ನಮೆಂಟಲ್ ಗಿಡಗಳನ್ನ ಬೆಳೆಸೋದ್ರಿಂದ ಅಥವಾ ಔಷಧಿ ಗಿಡಗಳನ್ನ ಮನೆಯೊಳಗಡೆ ಬೆಳೆಸೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಬಹಳ ಬಹಳ ಒಳ್ಳೇದು. ಮತ್ತೆ ನಮ್ಮನ್ನ ನಾವು ಎಂಗೇಜ್ ಮಾಡ್ಲಿಕ್ಕೆ, ನಮ್ಮ ಆರೋಗ್ಯಕ್ಕೆ ಬೇಕಾದಂತ ಪೂರಕ ಚಟುವಟಿಕೆಗಳಿಗೆ ತೊಡಗಿಸ್ಕೊಳ್ಳಕ್ಕೆ ಬಹಳ ಉಪಯೋಗವಾದಂತ ಒಂದು ಚಟುವಟಿಕೆ ಇದು. ಇನ್ನು ಎರಡನೇದು ಗಿಡಗಳ ಬಗ್ಗೆ ಬಂದಾಗ ಪಬ್ಲಿಕ್ ಪ್ಲೇಸಸ್ ಅಂತ ಕರಿತೇವೆ. ಪಬ್ಲಿಕ್ ಪ್ಲೇಸಸ್ ಅಂದ್ರೆ ರೆಸಿಡೆನ್ಶಿಯಲ್ ಏರಿಯಾ, ಅಂದ್ರೆ ಜನ ವಾಸಿಸ್ತಕ್ಕಂತ ಏರಿಯಾ ಆಗಿರ್ಬೋದು, ಅಥವಾ ನಮ್ಮ ಪಾರ್ಕ್ಸ್ ಅಂಡ್ ಪಬ್ಲಿಕ್ ಪ್ಲೇಸಸ್ ಅಂದ್ರೆ ಪಾರ್ಕ್ಸ್ ಮುಖ್ಯವಾಗಿ, ಮತ್ತೆ ರಸ್ತೆ ಬದಿಗಳಲ್ಲಿ ಇರ್ತದೆ. ಈ ರೆಸಿಡೆನ್ಶಿಯಲ್ ಏರಿಯಾಸ್ ನಲ್ಲಿ ನಾವು ಯಾವ ಗಿಡನ ಆಯ್ಕೆ ಮಾಡ್ತೀವಿ ಅನ್ನೋದು ಬಹಳ ಬಹಳ ಮುಖ್ಯ. ಯಾಕಂದ್ರೆ ಕಷ್ಟಪಟ್ಟು ಕಟ್ಟಿರುವಂತ ಒಂದು ಮನೆಯನ್ನ ಹಾಳಾಗದಾಗೆ ನೋಡ್ಕೋಬೇಕು ಜವಾಬ್ದಾರಿ ಆಗಿರೋದ್ರಿಂದ, ನಾವು ನೆಡೋ ಗಿಡ ನಮ್ಮ ಆಸ್ತಿಗೆ ಯಾವುದೇ ತರಹದ ಧಕ್ಕೆ ಬರದಾಗೆ ಇರುವಂತ ಗಿಡಗಳನ್ನೇ ನಾವು ನೆಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಹಾಗಾಗಿ ಇಲ್ಲಿ ಕೂಡ ನಮ್ಗೆ ಎರಡ್ ರೀತಿ ಎದ್ದು ಬರ್ತದೆ. ಒಂದು ನೆರಳಿಗೋಸ್ಕರ ಅಥವಾ ಅದರ ಎಲೆ ಅಥವಾ ಆಕಾರಕ್ಕೋಸ್ಕರ ಬೆಳೆಸಕಂತ ಕೆಲ ಗಿಡಗಳು, ಮತ್ತೆ ಇನ್ನೊಂದು ಹೂವಿಗೋಸ್ಕರ ಬೆಳೆಸೋಕಂತ ಗಿಡಗಳು. ಈಗ ಹೂವಿಗೋಸ್ಕರ ಅಂತ ಹೇಳಿದ್ರೆ ಈಗ ಸೀತಾ ಅಶೋಕ ಅಂತ ಬರ್ತದೆ, ಅಂದ್ರೆ ರಾವಣ ಸೀತೆಯನ್ನ ಈ ಅಶೋಕ ವನದಲ್ಲಿ ಸೀತೆಯನ್ನ ತಗೊಂಡೋಗಿ ಇಟ್ಟಿದ್ದ ಅನ್ನೋದೊಂದು ಬರ್ತದೆ. ಅಂದ್ರೆ ಅಶೋಕ ಶೋಕವನ್ನ ನಿವಾರಣೆ ಮಾಡ್ತಕ್ಕಂತ ಶಕ್ತಿಯುಳ್ಳ ಒಂದು ಗಿಡ ಅಂತ ಹೇಳ್ತಾರೆ. ಇದು ಕೂಡ ಸಾಕಷ್ಟು ಜನ ಮನೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಬೆಳೆಸೋದನ್ನ ನಾನು ನೋಡಿದ್ದೇನೆ. ಇದಲ್ದೇನೆ ಟೆಂಪಲ್ ಗಿಡ ಪ್ಲಿಮೇರಿಯಾ ಅಂತ ಕರಿತೇವೆ, ಇದರಲ್ಲಿ ಸಾಕಷ್ಟು ಬಣ್ಣಗಳಿದೆ. ಒಂದು 50-60 ಜಾತಿಯ ಬಣ್ಣಗಳಿರುವಂತಹ ಒಂದು ಪ್ಲಿಮೇರಿಯಾ, ಇದರಲ್ಲಿ ಡ್ವಾರ್ಫ್ ವೆರೈಟಿ ಅಂತ ಕರಿತೇವೆ, ಮತ್ತೆ ಒಂದು ಎತ್ತರವಾಗಿ ಮರವಾಗಿ ಬೆಳೆಯುವಂತ ಗಿಡಗಳು ಕೂಡ ಇದಾವೆ. ಇದಲ್ದೇನೆ ಬೆಂಗಳೂರಿನಲ್ಲಿ ಆರ್ನಮೆಂಟಲ್ ಗೆ ಹೂವಿಗೋಸ್ಕರ ಸಾಕಷ್ಟು ಗಿಡಗಳು ನಾವು ಮೈಸೂರಲ್ಲೂ ನೋಡ್ಲಿಕ್ಕೆ ಸಿಗ್ತದೆ, ಅದು ತಬಿಬಿಯಾ ಅಂತ ಕರಿತೇವೆ. ಇದರಲ್ಲೂ ಕೂಡ ಸಾಕಷ್ಟು ಬಣ್ಣಗಳಿದೆ, ಒಂದು ಹಳದಿ ಬಣ್ಣ ಇರ್ಬೋದು ಅಥವಾ ಪಿಂಕ್ ಕಲರ್ ಕೂಡ ತಬಿಬಿಯಾಗಳಿದಾವೆ. ಈ ತಬಿಬಿಯಾ ಕೂಡ ಸಾಕಷ್ಟು ಚಿಕ್ಕ ಮರನೇ ಆಗುತ್ತೆ, ಬಟ್ ಒಳ್ಳೆ ಹೂವನ್ನ ಕೊಡ್ತದೆ, ಮತ್ತೆ ಹೂ ಬಿಟ್ಟಾಗ ಎಲೆ ಇರೋದಿಲ್ಲ, ಹಾಗಾಗಿ ತುಂಬಾ ಸುಂದರವಾಗಿ ಕಾಣುತ್ತೆ ಮನೆ ಮುಂದೆ ಅದಿದ್ರೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬೆಳೀತದೆ, ನಿತ್ಯ ಹರಿದ್ವರ್ಣದ ಗಿಡ ಇದು, ಮ್ಯಾಗ್ನೋಲಿಯಾ ಅಂತ ಕರಿತೇವೆ. ಇದು ಕೂಡ ನಾವು ಮನೆ ಅಕ್ಕಪಕ್ಕದ ಬೆಳಿಬಹುದು. ಮತ್ತೆ ಹೊಳೆ ದಾಸವಾಳ ಅಥವಾ ಪ್ರೈಡ್ ಆಫ್ ಇಂಡಿಯಾ ಅಂತ ಕರಿತೀವಿ, ಒಳ್ಳೆ ಪರ್ಪಲ್ ಕಲರ್ ಫ್ಲವರ್ಸ್ ಅನ್ನ ಬಿಡುವಂತ ಒಂದು ಗಿಡ, ಇದು ಕೂಡ ನಾವು ಮನೆ ಅಕ್ಕಪಕ್ಕದಲ್ಲಿ ಬೆಳೆಸಬಹುದು. ಮತ್ತೆ ಸಂಪಿಗೆ ಅಥವಾ ಚಂಪಾ ಕೂಡ ನಾವು ಬೆಳೆಸಬಹುದು. ಇದು ಹೂವಿಗೋಸ್ಕರ ಬೆಳೆಸಿದ್ರೆ ಎಲೆ ಮತ್ತೆ ನೆರಳಿಗೋಸ್ಕರ ಬೆಳೆಸುವಂತ ಕೆಲವು ಗಿಡಗಳಿದಾವೆ. ಅದರಲ್ಲಿ ಮುಖ್ಯವಾಗಿ ಹೊಂಗೆ, ಹೊಂಗೆ ನಮ್ಗೆ ಯಾವಾಗ ನೆರಳು ಬೇಕೋ ಆವಾಗ ಒಳ್ಳೆ ನೆರಳು ಕೊಡುವಂತ ಒಂದು ಗಿಡ. ಇದು ನಮ್ಮ ಮನೆ ಮುಂದಿದ್ರೆ ಒಂದೆರಡು ಕಾರ್ಗಳನ್ನ ಆರಾಮಾಗಿ ಈ ನೆರಳಲ್ಲೇ ನೆಲೆಸಬಹುದು. ಇದಲ್ದೇನೊಂದು ಸಪ್ತಪರ್ಣಿ, ಸ್ವಲ್ಪ ದೊಡ್ಡದಾಗುತ್ತೆ ಕಾಲಕ್ರಮೇಣ, ಆದ್ರೆ ಅದನ್ನು ಕೂಡ ನಾವು ಬೆಳೆಸಬಹುದು. ಮಹಾಗನಿ ಬೆಳೆಸಬಹುದು. ಮತ್ತೆ ಹೊನ್ನೆ ಮರ, ಹೊನ್ನೆ ಸಾಮಾನ್ಯವಾಗಿ ನಮಗೆ ಕಾಡಲ್ಲೇ ಬೆಳೀತದೆ ಅನ್ನೋ ಒಂದು ಪರಿಕಲ್ಪನೆ ಇದೆ, ಬಟ್ ಹೊನ್ನೆ ನಾವು ನಾಡಿನಲ್ಲಿ ಕೂಡ ಬೆಳೆಸಬಹುದು. ಮತ್ತೆ ಇತ್ತೀಚೆಗೆ ನೋಡ್ಲಿಕ್ಕೆ ಚಂದ ಕಾಣುವಂತ ಒಂದು ಟರ್ಮಿನೇಲಿಯಾ ಮೊಂಟನಾ ಅಂತ ಬರ್ತದೆ, ಇದು ಎರಡು ವೆರೈಟೀಸ್ ಅಲ್ಲಿ ಸಿಗುತ್ತೆ, ಇದು ಕೂಡ ಬೆಳೆಸಬಹುದು. ಇನ್ನು ಬೇವು ಕೂಡ ನಾವು ಬೆಳೆಸಬಹುದು. ಬೆಳೆಸಬೇಕಾದ್ರೆ ಸ್ವಲ್ಪ ಪ್ರಾಪರ್ಟಿಗೆ ಇಕ್ಕಿಂತ ಅಂದ್ರೆ ನಮ್ದೇನು ಫೌಂಡೇಶನ್ ಇರ್ತದೋ ಅದಕ್ಕೆ ಸ್ವಲ್ಪ 5-6 meters ದೂರದಲ್ಲಿ ಇರೋ ಹಾಗೆ ರಸ್ತೆಯಲ್ಲಿ ನೆಡ್ಲಿಕ್ಕೆ ಇದು ಕೂಡ ಯೋಗ್ಯವಾದಂತ ಮರನೇ. ಯಾಕಂದ್ರೆ ಬೇವಿಂದ ವಿಶೇಷತೆ ಏನಂತಂದ್ರೆ ಒಂದು ಶುದ್ಧವಾದ ಗಾಳಿ ಬಿಡುವಂತ ಒಂದು ಮರ ಇದು. ಅಂದ್ರೆ ನಾವು ಆಮ್ಲಜನಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುವಂತ ಒಂದು ಗಿಡ ಆಗಿರೋದ್ರಿಂದ ಇದು ಮನೆ ಅಕ್ಕಪಕ್ಕದಲ್ಲಿ ಅಥವಾ ಮನೆ ರೆಸಿಡೆನ್ಶಿಯಲ್ ಏರಿಯಾ ಅಂತ ನಾವೇನು ಕರಿತೇವೆ, ಇಂತಹ ಕಡೆ ಬೆಳೆಸೋದು ಸೂಕ್ತ. ಇನ್ನು ಕೆಲವು ಗಿಡಗಳನ್ನ ನಾವು ಅವಾಯ್ಡ್ ಮಾಡಬೇಕು, ಅದನ್ನ ಮನೆ ಅಕ್ಕಪಕ್ಕದಲ್ಲಿ ಬೆಳೆಸಲೇಬಾರದು. ಬೆಳೆಸಲೇಬಾರದು ಅನ್ನೋದಕ್ಕೆ 2-3 ಕಾರಣಗಳಿದೆ. ಒಂದು, ಅವು ಬಹಳ ದೊಡ್ಡ ಗಾತ್ರದಲ್ಲಿ ಬೆಳೆದ್ಬಿಟ್ಟು ಆ ಬೇರುಗಳು ನೆಲದ ಮೇಲೆ ಹರಿದು ಹೋಗಿ ನಮ್ಮ ಅಡಿಪಾಯಗಳಿರ್ಬೋದು ಅಥವಾ ನಮ್ಮ ಟಾಯ್ಲೆಟ್ ತನಕನು ಬರುವಂತ ಕೆಲವು ಗಿಡಗಳಿವೆ. ಅದರಲ್ಲಿ ಮುಖ್ಯವಾಗಿ ಆಲ ಅರಳಿ ಜಾತಿಗೆ ಸೇರಿದಂತ ಮರಗಳು. ಇನ್ನೊಂದು ಈ ರೈನ್ ಟ್ರೀ ಅಂತ ಕರಿತೇವೆ, ಸಮಾನ್ಯ ಸಮಾನ ಅಂತ, ಅದು ಕೂಡ ನಮ್ಗೆ ಮನೆ ಪಕ್ಕದಲ್ಲಿ ರೆಸಿಡೆನ್ಶಿಯಲ್ ಹಿಡಿದು ಬೆಳೆಸೋದು ನನ್ನ ದೃಷ್ಟಿಯಲ್ಲಿ ಸೂಕ್ತವಾದಂತ ಗಿಡ ಅಲ್ಲ. ಮತ್ತೆ ಡೆಲನಿಕ್ಸ್ ರೇಜಿಯಾ ಅಥವಾ ಮೇ ಫ್ಲವರ್ ಟ್ರೀ ಅಂತ ಕರಿತೇವೆ, ತುಂಬಾ ಅಂದವಾಗಿ ಹೂ ಬಿಡುವಂತ ಗಿಡ ಇದು. ಅದು ಮನೆ ಅಕ್ಕಪಕ್ಕದಲ್ಲಿ ಇದ್ರೆ ಮನೆಗಳಿಗೆ, ಆಸ್ತಿಗೆ, ಕಾಂಪೌಂಡ್ ಗಳಿಗೆ ತೊಂದರೆ ಕೊಡುವಂತ ಸಾಧ್ಯತೆಗಳು ಸಾಕಷ್ಟು ಇದೆ. ಇನ್ನೊಂದು ಗಿಡ ಮನೆ ಹತ್ರ ಇರಬಾರ್ದು ಅಥವಾ ಜನ ಓಡಾಡುವಂತ ಜಾಗದ ಇರಬಾರ್ದು ಅನ್ನೋ ಗಿಡ ಯಾವ್ದು ಅಂತಂದ್ರೆ ಟ್ಯಾಮರಿಂಡ್ ಅಥವಾ ಹುಣಸೆ ಗಿಡ ಅಂತ, ಹುಣಸೆ ಮರ. ಹುಣಸೆ ಮರದ ಏನು ಒಂದು ಗುಣ ಇದೆ ಅಂತಂದ್ರೆ, ಅದು ಶುದ್ಧವಾದ ಗಾಳಿಗಿಂತನೂ ಈ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಅಂತ ವಿಷಪೂರಿತ ಗಾಳಿ ಜಾಸ್ತಿ ಬಿಡ್ತದೆ, ಸಾಮಾನ್ಯವಾಗಿ ಟುವರ್ಡ್ಸ್ ಲೇಟ್ ಈವ್ನಿಂಗ್ ಅಥವಾ ಅರ್ಲಿ ಮಾರ್ನಿಂಗ್. ಹಾಗಾಗಿ ಅಂತ ಗಿಡ ಮನೆ ಪಕ್ಕದಲ್ಲಿ ಇರಬಾರ್ದು ಅನ್ನೋದು. ಈಗ ನಾವು ಹಿಂದಿನ ಪೂರ್ವಜರ ಕಾಲದಲ್ಲಿ ನೋಡಿದ್ರು ಕೂಡ ಅಷ್ಟೇನೆ, ಅರಳಿ ಮರ, ಬೇವಿನ ಮರ ಊರಿನ ಮಧ್ಯದಲ್ಲಿದ್ರೆ ಹುಣಸೆ ಮರ ಮಾತ್ರ ಊರು ದಾಟಿದ ಮೇಲೆನೆ ಸಿಗುತ್ತೆ ನಮ್ಗೆ. ಸೊ ಹುಣಸೆ ಮರ ಆದಷ್ಟು ವಸತಿ ಇರುವಂತ ಜಾಗದಲ್ಲಿ, ಇಲ್ಲದೇ ಇದ್ರೆ ಒಳ್ಳೇದು. ಇನ್ನೊಂದು ಗಗನ ಮಲ್ಲಿಗೆ ಅಥವಾ ಮಿಲಿಂಟೋನಿಯಾ ಅಂತ ಕರೀತಾರೆ, ಇದು ಕೂಡ ಸರ್ಫೇಸ್ ರೂಟ್ಸ್ ಇರೋದ್ರಿಂದ ಮತ್ತೆ ಸ್ಟೆಮ್ಸ್ ಸ್ವಲ್ಪ ಸಾಫ್ಟ್, ಕೆಲವೊಮ್ಮೆ ಮರಗಳು ಸಣ್ಣ ಗಾಳಿ ಬಂದ್ರು ಬೀಳುವಂತ ಮರ ಇದು. ಇದು ಮತ್ತೆ ಸಿಲ್ವರ್ ಓಕ್, ಇವು ಸ್ವಲ್ಪ ಮನೆ ಅಕ್ಕಪಕ್ಕದಲ್ಲಿ ಇರದೇ ಇದ್ರೆ ಒಳ್ಳೇದು. ಮತ್ತೆ ಈ ನಮ್ಮ ಎಲ್ಲ ಇರುವಂತ ಪಾರ್ಕ್ಸ್ ಮತ್ತೆ ಗಾರ್ಡನ್ಸ್ ಅಂತ ನಾವೇನ್ ಹೇಳ್ತೇವೆ, ಇಂಥ ಕಡೆಗೆ ಜನ ಓಡಾಡೋ ಜಾಗ ಮತ್ತೆ ಅಲ್ಲಿರುವಂತಹ ಕೆಲವೊಂದು ಆಸ್ತಿ ಪಾಸ್ತಿಯನ್ನು ನೋಡಿಕೊಂಡು ಗಿಡಗಳನ್ನ ಬೆಳೆಸಬಹುದು. ಉದಾಹರಣೆಗೆ ಈ ಫೈಕಸ್ ರಿಲಿಜಿಯೋಸ ಅಥವಾ ಅರಳಿ ಮರ ಯಾಕೆ ಬೇಕು ಅಂತಂದ್ರೆ, ಇದು ಅರಳಿ ಮರನ ಬರೀ ಪೂಜ್ಯ ಭಾವನೆಯಿಂದ ನೋಡೋದಷ್ಟೇ ಅಲ್ಲ, ಮತ್ತೆ ಇದು ಶುದ್ಧ ಗಾಳಿ ಬೀಳುವಂತ ಒಂದು ಗಿಡ. ಇದ್ರ ಜೊತೆಗೆ ನಮ್ಮ ಬೇವು ಕೂಡ ಅಷ್ಟೇ, ಇವು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇದ್ರೆ ಒಂದು ಬಹಳಷ್ಟು ಶುದ್ಧ ಗಾಳಿಯನ್ನ ಆಮ್ಲಜನಕವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುವಂತ ಈ ಸಸ್ಯಗಳನ್ನ ಆದಷ್ಟು ನಾವು ಈ ಪಾರ್ಕ್ಸ್ ಅಂಡ್ ಗಾರ್ಡನ್ ಅಲ್ಲಿ, ಯಾಕಂದ್ರೆ ಸಾಕಷ್ಟು ಜನ ವಾಕಿಂಗ್ ಹೋಗುವಂತ ಒಂದು ಪ್ರದೇಶ ಆಗಿರೋದ್ರಿಂದ ಇಂತಹ ಗಿಡಗಳನ್ನೇ ಜಾಸ್ತಿ ಬೆಳೆಸಿದ್ರೆ ನಮ್ಗೆ ಅನುಕೂಲ. ಯಾವ್ದು ಗಾರ್ಡನ್ ಅಲ್ಲಿ ಜಾಸ್ತಿ ಬೆಳೆಸಬಾರ್ದು ಅಂತಂದ್ರೆ, ಕೆಲವೊಂದು ಪೋಲನ್ ಗ್ರೇನ್ಸ್ ಗೆ ಅಲರ್ಜಿ ಇದೆ ಕೆಲವರಿಗೆ, ಅಂತಹ ಸಸ್ಯಗಳನ್ನ ನಾವು ಗುರ್ತು ಮಾಡಿ, ಉದಾಹರಣೆಗೆ ಕೆಲವರಿಗೆ ಅಕೇಶಿಯಾ ಪೋಲನ್ಸ್ ಇಂದ ತೊಂದರೆ ಆಗ್ಬಹುದು, ಕೆಲವರಿಗೆ ಆಲ್ಬಿಜಿ ಅನ್ನೋ ಒಂದು ಮರದಿಂದ ಪೋಲನ್ ಗ್ರೇನ್ಸ್ ಇಂದ ತೊಂದರೆ ಆಗುವಂತದ್ದಿದಾವೆ. ಸೊ ಇಂತಹ ಪೋಲನ್ ಗ್ರೇನ್ಸ್ ಇಂದ ಕೆಲವರಿಗೆ ಆಸ್ತಮಕ್ಕೆ ತೊಂದರೆ ಆಗುವಂತ ಗಿಡಗಳನ್ನ ಈ ಪಾರ್ಕ್ ನಲ್ಲಿ ಮುಖ್ಯ ಈ ಎಲ್ಲ ಹಿರಿಯರು ಎಲ್ಲರೂ ವಾಕ್ ಮಾಡ್ತಾ ಇರೋದ್ರಿಂದ ನಾವು ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಇಲ್ಲಿನ ಯಾವುದೇ ರೀತಿಯ ಹೂವಿನ ಗಿಡಗಳನ್ನ ಬೆಳೆಸಬಹುದು ನಾವು. ಉದಾಹರಣೆಗೆ ನಾನು ಹೇಳಿದಾಗೆ ಮನೆ ಹತ್ರ ಬೇಡ ಅಂತ ಹೇಳಿರೋ ಡೆಲನಿಕ್ಸ್ ಇರ್ಬೋದು, ಜಕರಂಡ, ತಬುಬಿಯಾ, ಈ ಪ್ರೈಡ್ ಆಫ್ ಇಂಡಿಯಾ ಅಥವಾ ಹೊಳೆ ದಾಸವಾಳ, ಈ ಮೈಮೋಸೋಪ್ಸ್ ಎಲೆಂಜಿ ಅಂತ ಇನ್ನೊಂದು ಸಿಗುತ್ತೆ. ಇದು ಸಾಕಷ್ಟು ದೇವಸ್ಥಾನದಲ್ಲಿ ಇರುವಂತ ಗಿಡ ಇದು. ಇದು ಬಳಂಜಿ ತರನೇ ಬರ್ತದೆ, ತುಂಬಾ ಒಳ್ಳೆಯ ಗಿಡ ಇದು, ಬಹಳ ದಟ್ಟವಾಗಿರುವಂತದ್ದು ಎಲೆ, ಬಹಳ ಒಳ್ಳೆ ನೆರಳು ಕೊಡುವಂತ ಒಂದು ಗಿಡ. ಇದಲ್ದೇನೆ ನಾಗಲಿಂಗ ಪುಷ್ಪ ಅನ್ನೋದೊಂದು ಕೂಡ ನಾವು ಗಾರ್ಡನ್ ನಲ್ಲಿ ಬೆಳೆಸ್ಬೇಕು. ಈ ಹಣ್ಣಿನ ಗಿಡಗಳು ಕೂಡ ನಾವು ಗಾರ್ಡನ್ ಗಳಲ್ಲಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಬೆಳೆಸಬಹುದು. ಉದಾಹರಣೆಗೆ ಜಾಕ್ ಫ್ರೂಟ್ ಇರ್ಬೋದು, ಅಂದ್ರೆ ನಮ್ಮ ಹಲಸು ಇರ್ಬೋದು, ಮ್ಯಾಗ್ನೋಲಿಯಾ ಅಂತ ಜಾತಿಯ ಒಂದು ಹೂವಿನ ಗಿಡಗಳು ಇರ್ಬೋದು, ಟೆಂಪಲ್ ಟ್ರೀ, ಚಂಪಾ, ಸಪ್ತಪರ್ಣಿ, ಇವೆಲ್ಲನೂ ಬೆಳೆಸೋ ಜೊತೆಗೆ ನಾವು ಬಿದಿರು ಕೂಡ ನಾವು ಬೆಳೆಸಬಹುದು. ಮತ್ತೆ ಕ್ಯಾಶಿಯಾದಲ್ಲಿ ಕೂಡ ಸಾಕಷ್ಟು ಬಣ್ಣ ಬಣ್ಣದ ಹೂವು ಬಿಡುವಂತ ಕೆಲವೊಂದು ಸಸ್ಯಗಳಿದಾವೆ, ಇವು ಕೂಡ ನಾವು ಪಾರ್ಕ್ಗಳಲ್ಲಿ ಗಾರ್ಡನ್ ಗಳಲ್ಲಿ ಬೆಳೆಸಬಹುದು. ಮತ್ತೆ ನಮ್ಮಲ್ಲಿ ಇನ್ನೊಂದೇನಂದ್ರೆ ಮೈಸೂರಿನಲ್ಲಿ ಗವರ್ಮೆಂಟ್ ಗೆಸ್ಟ್ ಹೌಸ್ ಅಲ್ಲಿ ಬೆಳೆಸಿದ್ದಿದೆ ಹೊನ್ನೆ, ನಮ್ಮ ರೋಸ್ವುಡ್ ಅಂತ ನಾವೇನ್ ಕರಿತೇವೆ ಬೀಟೆ, ಇವು ಕಾಡಲ್ಲೇ ಬೆಳಿತೇವೆ ಅನ್ನೋ ಒಂದು ನಮ್ಗಿದೆ. ಅವು ಕೂಡ ನಾವು ಧಾರಾಳವಾಗಿ ನಾವು ಸ್ವಲ್ಪ ರಕ್ಷಣೆ ಕೊಟ್ಟು ಈ ಪಾರ್ಕ್ ಗಳಲ್ಲಿ ಗಾರ್ಡನ್ ಗಳಲ್ಲಿ ಬೆಳೆಸಬಹುದು. ಸಿಹಿ ಹುಣಸೆ ಇನ್ನೊಂದು, ಅದು ಕೂಡ ಮಕ್ಕಳಿಗೆ ಹುಣಸೆಯನ್ನ ಕಿತ್ಕೊಂಡು ತಿನ್ನೋಕೆ ಒಂದು ಅವಕಾಶ ಸಿಗುತ್ತೆ. ಬಿಲ್ವ ಪತ್ರೆ ಕೂಡ ಒಂದು ಶುದ್ಧವಾದ ಗಾಳಿ ಬಿಡುವಂತ ಒಂದು ಸಸ್ಯ, ಇದು ಕೂಡ ಪಾರ್ಕ್ಸ್ ಗಾರ್ಡನ್ ಗಳಲ್ಲಿ ಬೆಳೆಸಬಹುದು. ವುಡ್ ಆಪಲ್ ಅಂತ ನಾವ್ ಏನ್ ಕರಿತೇವೆ, ಅದು ಕೂಡ ನಾವು ಗಾರ್ಡನ್ ಗಳಲ್ಲಿ ಪಾರ್ಕ್ ಗಳಲ್ಲಿ ಬೆಳೆಸಬಹುದು. ಹಣ್ಣು ಜೊತೆಗೆ ನಮ್ಗೆ ಒಂದು ನೆರಳು ಮತ್ತೆ ಒಳ್ಳೆಯ ಇದು. ನಾನು ಯಾಕೆ ಬಹಳಷ್ಟು ನಮ್ಮ ನೇಟಿವ್ ಸ್ಪೀಸೀಸು ನಮ್ಮಲ್ಲಿ ಕಾಡಿನಲ್ಲಿ ಸಿಗುವಂತ ಸಸ್ಯಗಳನ್ನೇ ಬೆಳೆಸಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಿಂದ ಒಂದು ಜೀವ ವಿವಿಧತೆ ಕಾಪಾಡದಂತಾಗುತ್ತೆ, ಮತ್ತೆ ನಮ್ಮ ಸ್ಥಳೀಯ ಸಸ್ಯಗಳಿಗೆ ಒಂದು ಸಂರಕ್ಷಣೆ ಸಿಗುತ್ತೆ, ಮತ್ತೆ ಈ ವೈವಿಧ್ಯತೆನ ನಾವು ಕಾಪಾಡ್ಕೊಂಡು ಹೋದ್ರೆ ಈ ಸಸ್ಯಗಳ ಜೊತೆಗೆ ನಮ್ಮ ಹಕ್ಕಿಗಳು, ಕ್ರಿಮಿ ಕೀಟಗಳು ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ಓಡಾಡೋಕೆ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಇಂತಹ ಸಸ್ಯಗಳಲ್ಲಿ ನೆಡುವಾಗ ಆದಷ್ಟು ವೈವಿಧ್ಯತೆಯನ್ನ ಕಾಪಾಡ್ಕೊಂಡು ಹೋಗೋದು ಬಹಳ ಬಹಳ ಮುಖ್ಯ ಅಂತ ನನಗೆ ಅನಿಸ್ತದೆ. ಮತ್ತೆ ಕೆಲವೊಮ್ಮೆ ಏನಾಗುತ್ತೆ, ಮನೆ ಹತ್ರ ಬೆಳೆಸುವಾಗ ಈ ಜಾಮೂನ್ ಗಿಡಗಳು ನಾವು ಪಾರ್ಕ್ಸ್ ಅಲ್ಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬೆಳೆಸಬಹುದು, ವಿನ ಮನೆ ಹತ್ರ ಕೆಲವೊಮ್ಮೆ ಬೆಳೆಸಿದಾಗ ಏನಾಗುತ್ತೆ, ಸಾಕಷ್ಟು ಹಣ್ಣುಗಳನ್ನ ನಾವು ಹಾರ್ವೆಸ್ಟ್ ಮಾಡಿ ನಾವು ತಗೊಂಡು ಹೋಗದಿದ್ರೆ ಅದು ಮನೆಯಲ್ಲೆಲ್ಲ ಬಿದ್ದು ಸಾಕಷ್ಟು ಜನ ನಮ್ಗೆ ಮರನೇ ಕಡಿಸಿ ಅನ್ನೋ ಕಂಪ್ಲೇಂಟ್ ಅನ್ನ ನಾನು ಸಾಕಷ್ಟು ಕಡೆ ಕೇಳಿದ್ದೇನೆ. ಮತ್ತೆ ಬಾದಾಮ್ ಗಿಡ ಅಂತ ನಾವ್ ಹೇಳ್ತೀವಿ, ಇದು ಕೂಡ ಅಷ್ಟೇ, ಮನೆಯ ಮುಂದೆ ಇದ್ರೆ ಸಾಕಷ್ಟು ಇರುವೆಗಳು ಆ ಮರದ ಮೇಲೆ ಬರ್ತವೆ. ಸೊ ಅದು ಕೂಡ ಜನ ಅದು ನೋಡಿ ನಮ್ಗೆ ಇದನ್ನ ಕಡೀರಿ ಕಡೀರಿ ಅಂತ ಹೇಳ್ತಾರೆ. ಸೊ ಹಣ್ಣಿನ ಗಿಡಗಳನ್ನು ನಾವು ಮನೆ ಮುಂದೆ ಬೆಳೆಸೋಕ್ಕಿಂತ ಮುಂಚೆ ನಮ್ಗೆ ಯಾವ ರೀತಿ ಹಣ್ಣಿನ ಗಿಡ ಬೇಕು ಅನ್ನೋದನ್ನ ನೋಡ್ಕೊಂಡು ಬೆಳೆಸೋದು ಬಹಳ ಬಹಳ ಉತ್ತಮ ಅಂತ ನನಗೆ ಅನಿಸ್ತದೆ. ಮತ್ತೆ ಇನ್ನೊಂದು ಮುಖ್ಯವಾದ ಪಬ್ಲಿಕ್ ಪ್ಲೇಸ್ ಅಂದ್ರೆ ರೋಡ್ಸ್ ಅಂಡ್ ಹೈವೇಸ್ ಅಂತ ನಾವು ಕರಿತೇವಲ್ಲ. ಈಗ ಏನಾಗಿದೆ ಅಂದ್ರೆ ರಸ್ತೆ ಎರಡು ಬದಿಗಳಲ್ಲಿ ಜಾಗ ಸಿಕ್ಕರೆ ನಾವು ಗಾರ್ಡನ್ ಬೆಳೆಸಬಹುದು, ಇಲ್ಲಾಂದ್ರೆ ರಸ್ತೆ ಮಧ್ಯದಲ್ಲಿ ಕೂಡ ನಾವು ಸಾಕಷ್ಟು ಗಿಡಗಳನ್ನ ಬೆಳೆಸಬಹುದು. ಇಲ್ಲಿ ಒಂದೇ ಒಂದು ನಾವು ಗಿಡ ನೆಡುವಾಗ ಗಮನಿಸಬೇಕಾದ ವಿಷಯ ಏನಂತಂದ್ರೆ, ಅಲ್ಲಿ ನೀರನ್ನ ಗಿಡಕ್ಕೆ ಸಿಗುವ ಹಾಗೆ ಆಗ್ಬೇಕು, ನೀರು ಗಿಡಕ್ಕೆ ಹೋಗೋ ಹಾಗೆ ಆಗ್ಬೇಕು, ಅವಾಗ ಏನಾಗುತ್ತೆ ನಮ್ಗೆ ಗಿಡನ ಸ್ಥಳವಾಗಿ ಬೆಳ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಸಿಗುತ್ತೆ. ಇನ್ನೊಂದು ಟಾರ್ ರೋಡ್ಗಳು ಇವೆಲ್ಲ ಇದ್ದಾಗ ಗುಂಡಿ ತುಂಬಾ ಚೆನ್ನಾಗಿ ಆಳವಾಗಿ ಗುಂಡಿನ ತೆಗೆದು ನಂತರ ನಾವು ಅದನ್ನ ಗಿಡ ನೆಡೋದು ಬಹಳ ಒಳ್ಳೇದು. ಮತ್ತೆ ಎತ್ತರದ ಗಿಡಗಳನ್ನೇ ಇದಕ್ಕೆ ನೆಟ್ಟು ಅದಕ್ಕೆ ಕೊಡೋದು ಕೂಡ ಬಹಳ ಬಹಳ ಮುಖ್ಯ. ಈಗ ನಾವು ರಸ್ತೆ ಅಗಲದಿಂದ ಸಾಕಷ್ಟು ಹಿಂದೆ ಅಶೋಕನ ಕಾಲದಲ್ಲಿ ನೆಟ್ಟಿರೋದಂತದ್ದು, ಸಾಕಷ್ಟು ಮಹಾರಾಜರ ಕಾಲದಲ್ಲಿ ನೆಟ್ಟಿರುವಂತಹ ಗಿಡಗಳೆಲ್ಲಾನು ಈಗ ಏನಾಗಿದೆ ಅಂತಂದ್ರೆ ಅದು ರಸ್ತೆ ಅಗಲದಿಂದ ಹೋಗಿದೆ. ಅದರಲ್ಲಿ ಮುಖ್ಯವಾಗಿ ಹೋಗಿರೋ ಮರ ಯಾವ್ದಂತಂದ್ರೆ ಅರಳಿ, ಆಲ, ಬಸರಿ, ಈ ತರದ ಮರಿಗಳು. ಈ ಮರಗಳಿಂದ ನಮ್ಗೆ ಇನ್ನೊಂದು ಏನ್ ನಷ್ಟ ಆಯ್ತು ಅಂತಂದ್ರೆ ಹಕ್ಕಿಗಳು. ಈ ಹಕ್ಕಿಗಳಿಗೆ ಇಡೀ ವರ್ಷದಲ್ಲಿ 3-4 ತಿಂಗಳು ಆಹಾರ ಕೊಡುವಂತ ಈ ಆಲ, ಅರಳಿ, ಬಸರಿ ಅಂತ ಮರಗಳು ಇವತ್ತು ಇಲ್ದಾಗ ಆಗಿದೆ. ಸೊ ಹಾಗಾಗಿ ಆದಷ್ಟು ಈ ಆಲ, ಅರಳಿ, ಬಸರಿ, ಬೇವು ಮತ್ತೆ ಹೊಂಗೆ, ಬಾಗೆ ಈ ತರ ಗಿಡಗಳಿಗೆ ನಾವು ಒತ್ತು ಕೊಟ್ಟು ಬೆಳೆಸೋದು ಒಳ್ಳೇದು ಈ ಹೈವೇಸ್ ನಲ್ಲಿ. ಇದ್ ಜೊತೆಗೇನೆ ನಮ್ದು ಈಗಾಗ್ಲೇ ನಾವು ಬೆಳೆಸತಕ್ಕಂತ ಸಾಕಷ್ಟು ಗಿಡಗಳಿದಾವೆ, ಏನು ಹೊಂಗೆನೆ ಇರ್ಬೋದು ಅಥವಾ ಈ ಸಪ್ತಪರ್ಣಿ ಅಂತ ಗಿಡಗಳಿರ್ಬೋದು, ಮಹಾಗನಿ ಅಂತ ಗಿಡಗಳಿರ್ಬೋದು, ಇವು ಕೂಡ ನಾವು ರಸ್ತೆಗಳು. ಇದಲ್ದೇನೆ ಕೆಲವೊಂದು ಡ್ರೈ ಲ್ಯಾಂಡ್ಸ್ ಅಲ್ಲಿ ಬಯಲು ಸೀಮೆಯಲ್ಲಿ ಬೇವು ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ. ಆಲ ಹಳ್ಳಿ ಬರ್ಸಿದ ಜೊತೆಗೆ ಬೇವು ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಇದಲ್ದೇನೆ ಸಿಸು ಅನ್ನೋದೊಂದು ಗಿಡ ಕೂಡ ತುಂಬಾ ಚೆನ್ನಾಗಿ ನಮ್ಮಲ್ಲಿ ರಸ್ತೆ ಬದಿಯಲ್ಲಿ ಬೆಳೆಸಲಿಕ್ಕೆ ಅವಕಾಶಗಳಿದೆ. ಇದಲ್ದೇನೆ ಸಿಟಿಗೆ ಹತ್ರ ಹತ್ರ ಇರುವಂತ ಪ್ರದೇಶದಲ್ಲಿ ಹೂ ಬಿಡುವಂತ ಈ ತಬೂಬಿ ಇರ್ಬೋದು, ಕ್ಯಾಶಿಯಾ ಇರ್ಬೋದು, ಕ್ಯಾಶಿಯಾ ಜವಾನಿಕ ಅಂತೇಳಿ ತುಂಬಾ ಒಳ್ಳೆ ಹೂ ಬಿಡುವಂತ ಗಿಡ. ಇವು ಜೊತೆಗೇನೆ ಬೇರೆ ಬೇರೆ ಎಲೆಗಳಿಗೆ ಬೇಕಾದಂತ ಗಿಡಗಳು ಕೂಡ ನಾವು ಬೆಳೆಸಬಹುದು ನೆರಳಿಗೋಸ್ಕರ ಅಂತ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ನಮ್ಗೆ ನೀರಿನ ಸಂರಕ್ಷಣೆ ಮತ್ತೆ ಮಣ್ಣಿನ ಸವಕಳಿಗೋಸ್ಕರ ಕೆಲವೊಂದು ಗಿಡಗಳನ್ನ ನೆಡ್ಲಿಕ್ಕೆ ಅವಕಾಶಗಳಿದ್ರೆ ನಾವು ಬಿದಿರಿಗೆ ಒತ್ತು ಕೊಡಬಹುದು. ಹೊಂಗೆ ತುಂಬಾ ಚೆನ್ನಾಗಿ ಬರ್ತದೆ ಇಂತಹ ನೀರು ಸವಕಳಿಯನ್ನ ತಡೆಯಲಿಕ್ಕೆ ಮತ್ತೆ ನೀರು ಹರಿದು ಹೋಗುವಂತ ಜಾಗದಲ್ಲಿ. ಜಾಮೂನು ಗಿಡಗಳು ಕೂಡ ಇಂತಹ ಜಾಗಕ್ಕೆ ಹೇಳಿ ಮಾಡಿಸುವಂತ ಗಿಡಗಳು. ಹೊಳೆ ಮತ್ತಿ, ಹೊಳೆ ಜೊತೆಗೆ ಬೆಳೀತಕ್ಕಂತ ಇದು ಮತ್ತಿ ಇರೋದ್ರೆ ಹೊಳೆ ಮತ್ತಿ ಗಿಡಗಳು ಕೂಡ ನಾವು ಬೆಳೆಸಬಹುದು. ಇದರ ಜೊತೆಗೇನೆ ಮಣ್ಣೆ ಸಂರಕ್ಷಣೆ ಮಾಡ್ಬೇಕು, ಮಣ್ಣು ಕಿತ್ಕೊಂಡು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಮ್ಗೆ ವೆಟಿವೇರ್ ಅನ್ನೋ ಒಂದು ಹುಲ್ಲು ಸಿಗುತ್ತೆ, ಆ ಹುಲ್ಲನ್ನ ಬೆಳೆಸಬಹುದು. ಲೆಮನ್ ಗ್ರಾಸ್ ಅಂತ ನಾನು ಹೇಳಿದೆ, ಲೆಮನ್ ಗ್ರಾಸ್ ಬೆಳೆಸಬಹುದು. ಇದ್ರ ಜೊತೆಗೆ ಪ್ಯಾನಿಕಮ್ ಅಂತೇಳಿ ನಮ್ಮ ಈ ಭತ್ತದ ಮತ್ತೆ ಈ ಜೋಳದ ಜಾತಿಗೆ ಸೇರಿತಕ್ಕಂತ ಕೆಲವೊಂದು ಹುಲ್ಲುಗಳಿದಾವೆ. ಈ ಹುಲ್ಲುಗಳು ಕೂಡ ನಾವು ಸಾಕಷ್ಟು ಬೆಳೆಸಿದ್ರೆ ಈ ದನಕ್ಕೆ ಮೇವುಗಳು ಕೂಡ ಆಗುತ್ತೆ, ಮಣ್ಣಿನ ಸವಕಳಿನ ತಡ್ಕೊಳ್ಳಿಕ್ಕೂ ಆಗುತ್ತೆ, ಮತ್ತೆ ಇದರಿಂದ ಬೇರೆ ರೀತಿಯ ಅಂದ್ರೆ ಹಕ್ಕಿಗಳಿಗೆ ಕೂಡ ನಾವು ಅವಕಾಶನ ಕಲ್ಪಿಸಿಕೊಟ್ಟಂಗಾಗುತ್ತೆ. ಸೊ ಈ ಮಣ್ಣು ನೀರು ಸಂರಕ್ಷಣೆ ಜೊತೆಗೆ ಹಣ್ಣು ಮತ್ತೆ ಬಿದಿರು ಮತ್ತೆ ಈ ರೀತಿಯ ಹುಲ್ಲುಗಳು ಕೂಡ ನಾವು ಬೆಳೆಸಬಹುದು. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಈಗ ಭೂ ಪ್ರದೇಶದ 33% ಕಾಡನ್ನ ಬೆಳೆಸ್ಬೇಕು ಅಂತ ನಾವು ಈಗ ಪಾಲಿಸಿನ ಮಾಡ್ಕೊಂಡಿದ್ದೇವೆ. ಆದ್ರೆ ನಮ್ಮಲ್ಲಷ್ಟು ಭೂಮಿ ಇಲ್ಲ ಈಗ. ಹಾಗಾಗಿ ಏನಾಗಿದೆ ಅಂದ್ರೆ ಈಗ ನಾವು ಕೃಷಿ ಪ್ರದೇಶದಲ್ಲಿ ಕೃಷಿ ಅರಣ್ಯದ ರೂಪದಲ್ಲಿ ಈ ಮರಗಿಡಗಳ ಸಂಖ್ಯೆನ ಹೆಚ್ಚು ಮಾಡಬಹುದು ಅನ್ನೋದು ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಸಾಧನೆ ಕರ್ನಾಟಕ ರಾಜ್ಯ ಮಾಡಿದೆ. ಒಮ್ಮೆ ಏನಾಗುತ್ತೆ, ಯಾವ ರೀತಿ ಸಸ್ಯಗಳನ್ನು ಬೆಳೆಸಬೇಕು ಅನ್ನೋದಕ್ಕಿಂತನು ಮಾರ್ಕೆಟ್ ಯಾವ್ದಿದೆ ಅನ್ನೋದು ಬಹಳ ಬಹಳ ಮುಖ್ಯ. ಆ ಮಾರ್ಕೆಟೇಬಲ್ ಪ್ರಾಡಕ್ಟ್ಸ್ ಅಂದ್ರೆ ಮಾರ್ಕೆಟ್ ನಲ್ಲಿ ಯಾವ ಅವಕಾಶಗಳಿದೆ ಅಂತ ಅವಕಾಶಗಳನ್ನ ನೋಡ್ಕೊಂಡು ನಾವು ಬೆಳೆಸೋದು ಬಹಳ ಬಹಳ ಉತ್ತಮ. ಈಗ ಇದಕ್ಕೆ ಬಹಳ ಒಳ್ಳೆ ಅವಕಾಶ ಯಾಕೆ ಇದೆ ಅಂತಂದ್ರೆ, ಈಗ ಇಡೀ ಜಗತ್ತು ಆದಷ್ಟು ಈ ಕಾರ್ಬನ್ ಅನ್ನ ಹೇಗಾದ್ರೂ ಮಾಡಿ ನಾವು ಮರಗಿಡಗಳಲ್ಲಿ ಹಿಡಿದಿಟ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದೆ. ಈ ಕ್ಲೈಮೇಟ್ ಚೇಂಜ್ ಏನೋ ಬದಲಾವಣೆ ಆಗ್ತಾ ಇದೆ, ಇವತ್ತು ಟೆಂಪರೇಚರ್ ಹೆಚ್ಚಾಗ್ತಾ ಇದೆ, ಇದರಿಂದ ಯಥೇಚ್ಛವಾಗಿ ಮರಗಳು ಬೆಳೆಸಬೇಕು ಅನ್ನೋದು ಒಂದು. ಈ ಹಿನ್ನೆಲೆಯಲ್ಲಿ ಆದಷ್ಟು ಪ್ಲಾಸ್ಟಿಕ್ ನಿಂದ ಮಾಡ್ತಕ್ಕಂತ ಫರ್ನಿಚರ್ಸ್ ಇರ್ಬೋದು, ಚೇರ್ಸ್ ಇರ್ಬೋದು, ಇದರಿಂದ ನಾವು ಹೊರಗಡೆ ಬಂದು ಈಗ ಮರಗಳಿಂದ ಮಾಡಿರೋಂತ ಫರ್ನಿಚರ್ಸ್ ಬಳಸ್ಬೇಕು ಅನ್ನೋ ಒಂದು ಇದಕ್ಕೆ ಇಡೀ ಜಗತ್ತೇ ಹೊರಟಿದೆ. ಈ ಹಿನ್ನೆಲೆಯಲ್ಲಿ ಮಲ್ಟಿ ನ್ಯಾಷನಲ್ ಕಂಪನೀಸ್ ಇವತ್ತು ನಮ್ಮ ರಾಜ್ಯಕ್ಕೆ ಬಂದಿದ್ದಾವೆ. ಇವರಿಗೆ ಸಾಕಷ್ಟು ಈಗ ಕಟ್ಟಿಗೆ ಬೇಕು. ಇದಲ್ದೇನೆ ಮನೆಗಳು ಕಟ್ಟಲಿಕ್ಕೆ ಕೂಡ ಸಾಕಷ್ಟು ಈಗ ಪ್ಲಾಸ್ಟಿಕ್ ಅನ್ನ ಮತ್ತೆ ಬೇರೆ ಬೇರೆ ಮೆಟಲ್ಸ್ ಅನ್ನ ಬಳಸೋದ್ ಬಿಟ್ಟು ಕಟ್ಟಿಗೆನ ಬಳಸಕ್ಕೆ ಹೆಚ್ಚು ಜನ ಒತ್ತು ಕೊಡ್ತಾ ಇರೋದ್ರಿಂದ ನಾವು ಇದನ್ನ ಕೃಷಿ ಭೂಮಿಯಿಂದ ರೈತರಿಂದ ನಾವು ಒಂದು ಈ ಮರಗಳನ್ನ ಪಡೆದು ಮತ್ತೆ ಅವ್ರಿಗೆ ಮಾರ್ಕೆಟಿಂಗ್ಗೆ ಅವಕಾಶ ಕಲ್ಪಿಸಿಕೊಟ್ಟರೆ ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಿ ಅಗ್ರೋ ಫಾರೆಸ್ಟ್ರಿ ಪಾಲಿಸಿ ತಂದಿದೆ. ಮತ್ತೆ ಇದರಲ್ಲಿ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಕೂಡ ಒಂದು ಇನ್ಸೆಂಟಿವ್ಸ್ ಅಂತ ಕೊಡ್ತಾ ಇದಾರೆ. ಈಗ ಇನ್ಸೆಂಟಿವ್ಸ್ ಅಂತಂದ್ರೆ ಸುಮಾರು 125 ರೂಪಾಯಿ ತನಕ ನಾವು ಒಂದು ಸಸಿ ಸರ್ವೈವ್ ಆದ್ರೆ ಬೆಳೆಸಿದ್ರೆ ಅದಕ್ಕೆ ಇನ್ಸೆಂಟಿವ್ ರೂಪದಲ್ಲಿ ಕೊಡ್ತಾ ಇದಾರೆ. ಇದಲ್ದೇನೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆಸಲಿ ಅನ್ನೋ ಕಾರಣಕ್ಕೆ ಹಲವಾರು ಮರಗಿಡಗಳು ಈ ಕಟಿಂಗ್ ಮತ್ತೆ ಫೆಲ್ಲಿಂಗ್ ಪರ್ಮಿಷನ್ ಎಂದು ಕೂಡ ವಿನಾಯಿತಿಯನ್ನ ನೀಡಿದೆ. ಹೋಗ್ತಾ ಹೋಗ್ತಾ ಬಹುಶಃ ಇನ್ನಷ್ಟು ಮರಗಳಿಗೆ, ಇನ್ನಷ್ಟು ಜಾತಿಯ ಮರಗಿಡಗಳಿಗೆ ಸರ್ಕಾರ ಕಟಿಂಗ್ ಪರ್ಮಿಷನ್ ಮತ್ತೆ ಫೆಲ್ಲಿಂಗ್ ಪರ್ಮಿಷನ್ ಇಲ್ಲದ ಹಾಗೆ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇದೆ. ಹಾಗಾಗಿ ರೈತರು ಧಾರಾಳವಾಗಿ ಮತ್ತೆ ಧೈರ್ಯವಾಗಿ ಈ ಮರಗಿಡಗಳನ್ನ ಬೆಳೆಸಬಹುದು ಅಂತ ನನಗೆ ಅನಿಸ್ತದೆ. ಸಾಮಾನ್ಯವಾಗಿ ರೈತರಿಗೆ ಹೇಳೋದಕ್ಕಿಂತನು ಈಗ ಮಾರ್ಕೆಟ್ ನಲ್ಲಿ ಡಿಮಾಂಡ್ ಇರುವಂತ ಕೆಲವು ಮರಗಳ ಹೇಳ್ಬೇಕು ಅಂತ ಆದ್ರೆ ಈ ಹೆಬ್ಬೆವು, ಹೆಬ್ಬೆವು, ಹೊನ್ನೆ ಮತ್ತೆ ಈ ನಮ್ಮ ರೋಸ್ವುಡ್ ಅಂತ ನಾವೇನು ಕರಿತೇವೆ, ಬೀಟೆ, ಈ ರಕ್ತ ಚಂದನ ಕೂಡ ಇತ್ತೀಚೆಗೆ ಸಾಕಷ್ಟು ಜನ ಒಲವನ್ನ ತೋರಿಸ್ತಾ ಇದ್ದಾರೆ ಇದು ಸಾಗವಾನಿ ಜೊತೆಗೆ ಬೆಳೆಸುವಂತದ್ದು. ಇದು ನಾವು ಬ್ಲಾಕ್ ಪ್ಲಾಂಟ್ ಆಗಿ ಮಾಡಬಹುದು ಅಥವಾ ರೋ ಪ್ಲಾಂಟಿಂಗ್ ಆಗಿ ಮಾಡಬಹುದು ಅಥವಾ ಬಾರ್ಡರ್ ನಲ್ಲಿ ಕೂಡ ಬೆಳೆಸಬಹುದು. ಮುಖ್ಯವಾಗಿ ಈಗ ಮೀಲಿಯಾ ಅಂದ್ರೆ ಹೆಬ್ಬೆವು, ಸಾಗವಾನಿ, ಸಿಲ್ವರ್ ಓಕು, ಈ ಅಕೇಶ, ಬ್ಯಾಂಬು ಇಂಥವೆಲ್ಲ ಕೂಡ ನಾವು ಬದುನಲ್ಲಿ ಬೆಳೆಸಬಹುದು ಮತ್ತೆ ಒಂದು ಬ್ಲಾಕ್ ಪ್ಲಾಂಟ್ ಪ್ಲಾಂಟೇಷನ್ ಆಗಿ ಬೆಳೆಸಬಹುದು. ಇದಲ್ದೇನೆ ಈ ಸೀಗಂಧ ಮತ್ತೆ ಹೆಬ್ಬೆವು ಕೂಡ ಕೆಲವರು ಬೆಳೆಸ್ತಾ ಇದಾರೆ. ಇನ್ ಕೆಲವರು ಹೆಬ್ಬೆವು ನಿಂಬೆ ಕೂಡ ಕೆಲವರು ಬೆಳೆಸ್ತಾ ಇದಾರೆ ಅಥವಾ ಹೆಬ್ಬೆವು ಶ್ರೀಗಂಧ ನಿಂಬೆ ಕೂಡ ಕೆಲವರು ಬೆಳೆಸೋದನ್ನ ನಾನು ಹುಣಸೂರು ಪ್ರದೇಶದಲ್ಲಿ ಕೆಲವು ರೈತರಲ್ಲಿ ನೋಡಿದ್ದೇನೆ. ಸೊ ಇಂಟರ್ ಕ್ರಾಪ್ ಆಗಿ ಬೆಳೆಸಬಹುದು ಅಥವಾ ಇದನ್ನ ಒಂದೇ ಮೊನೋಕ್ರಾಪ್ ಆಗಿ ಬೆಳೆಸಬಹುದು, ನಮ್ಮಲ್ಲಿ ಭೂಮಿಗೆ ಲಭ್ಯತೆಗೆ ಅನುಗುಣವಾಗಿ ಜನ ಬೆಳೆಸಬಹುದು. ಈ ಶ್ರೀಗಂಧ ಮಾತ್ರ ಸಾಕಷ್ಟು ಜನ ರೈತರು ಬಹಳಷ್ಟು ಬಯಲುಸೀಮೆಯಲ್ಲಿ ಕೂಡ ಬೆಳೆಸ್ತಾ ಇದಾರೆ. ಅದಕ್ಕೆ ಮಾರ್ಕೆಟ್ ಅಂತೂ ಇದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ನ ಏನು ನಮ್ದೊಂದು ಮಹಾರಾಜರ ಕಾಲದಿಂದ ಬಂದಂತ ಒಂದು ಕಂಪನಿ ಇದೆ, ಅದಕ್ಕೆ ನಾವು ಶ್ರೀಗಂಧದ ಎಣ್ಣೆನ ಇವತ್ತು ಆಸ್ಟ್ರೇಲಿಯಾದಂತ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೇವೆ. ನಾವು ರಫ್ತು ಮಾಡ್ತಕ್ಕಂತ ಒಂದು ರಾಜ್ಯ ಇವತ್ತು ನಾವು ಆಮದು ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿಗೆ ಬಂದಿದ್ದೇವೆ. ಹಾಗಾಗಿ ಶ್ರೀಗಂಧಕ್ಕೂ ಬೆಲೆ ಇದ್ದೇ ಇರ್ತದೆ. ಅದು ಎಷ್ಟು ಏನು ಅನ್ನೋದನ್ನ ಅವತ್ತಿನ ಮಾರ್ಕೆಟ್ ಮೇಲೆ ಅನುಗುಣಕ್ಕೆ ಡಿಪೆಂಡ್ ಆಗುತ್ತದೆ ಬಿಟ್ರೆ ಬೆಲೆ ಅಂತೂ ಇದ್ದೇ ಇರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಕೃಷಿ ಅರಣ್ಯಕ್ಕೆ ಬೇಕಾದಂತಹ ಸಾಕಷ್ಟು ಸಸ್ಯಗಳನ್ನ ಬೆಳೆಸಿ ಕೊಡ್ತಾ ಇದ್ದೀವಿ. ಇದು ನಮ್ಮ ಪಕ್ಕದ ನರ್ಸರಿಯಲ್ಲಿ ಪಡ್ಕೋಬಹುದು. ಇದಕ್ಕೆ ಸಾಕಷ್ಟು ಏನು ಈಗಾಗಲೇ ಪ್ರಚಾರ ಕೂಡ ನಮ್ಮ ಇಲಾಖೆ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಈಗ ಹೊಸದಾಗಿ ಕೆಲವು ಹಣ್ಣಿನ ಗಿಡಗಳು, ಈಗ ಅವೊಕ್ಯಾಡೋ, ಲಿಚಿ ಅನ್ನೋ ಹಣ್ಣಿನ ಗಿಡಗಳು ಕೂಡ ಇವತ್ತು ಹಾರ್ಟಿಕಲ್ಚರ್ ಇಲಾಖೆ ಮುಖಾಂತರ ಪ್ರಚಾರನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಒಂದೇ ಒಂದು ಹಲಸಿನ ಮರದಿಂದ ಕೂಡ ಬಹಳಷ್ಟು ಆದಾಯನ ಪಡ್ಕೊಳ್ತಾ ಇದ್ದಾರೆ. ಒಳ್ಳೆ ಒಳ್ಳೆಯ ಜಾಮೂನ್ ತಳಿಗಳು ಬಂದಿದೆ ಇವತ್ತು. ಮತ್ತೆ ನೆಲ್ಲಿಗಳು ಕೂಡ ನಮ್ಮ ಅರಣ್ಯ ಇಲಾಖೆಯ ಸಂಶೋಧನೆ ವಿಭಾಗಗಳಲ್ಲಿ ಒಳ್ಳೆಯ ಉತ್ತಮ ತಳಿಯ ನೆಲ್ಲಿ ಸಿಗುತ್ತದೆ. ವುಡ್ ಆಪಲ್ ಸಿಗುತ್ತೆ, ಪ್ಲಸ್ ರೋಸ್ ಆಪಲ್ ಅನ್ನೋ ಇನ್ನಿತರ ಗಿಡಗಳು ಕೂಡ, ಹಣ್ಣಿನ ಗಿಡಗಳು ಕೂಡ ಈಗ ಸಾಕಷ್ಟು ಜನ ಬೆಳೆಸ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಸಾಕಷ್ಟು ಬೆಲೆ ಕೂಡ ಇವತ್ತು ಮಾರ್ಕೆಟ್ ನಲ್ಲಿ ನಮ್ಗೆ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೆಲಸ ಮಾಡಬಹುದು. ಮತ್ತೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಸಾಕಷ್ಟು ಪ್ರಚಾರ ಇಲಾಖೆ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ ಕೂಡ ನಾವು ಬೆಳೆಸಬಹುದು, ಅಥವಾ ನಮ್ಮ ವಾಟರ್ ಶೆಡ್ ಡಿಪಾರ್ಟ್ಮೆಂಟ್ ಕೂಡ ಇರಬಹುದು, ಅಥವಾ ನಮ್ಮ ಸಾಮಾಜಿಕ ಅರಣ್ಯ ವಿಭಾಗದ ಮುಖಾಂತರ ಕೂಡ ನಾವು ರೈತರು ಇದರ ಲಾಭನ ಪಡ್ಕೋಬಹುದು. ಈ ಕೃಷಿ ಅರಣ್ಯ ಏನು ಇದೆ ಅದರಿಂದ ನಿಜವಾಗ್ಲೂ ನಾವು ಒಂದು 3 ಎಕರೆ ಇರುವಂತ ಒಬ್ಬ ರೈತರಿಗೆ ತನಗೆ ಬೇಕಾದಂತ ಗೊಬ್ಬರ ಇರ್ಬೋದು, ಅಥವಾ ಜಲವಿರ್ಬೋದು, ಅಥವಾ ಸಣ್ಣ ಕಟ್ಟಿಗೆ, ಇಂಥವೆಲ್ಲನೂ ತನಗೆ ಬೇಕಾದಂತ ಮನೆಗೆ ಬೇಕಾದಂತ ಎಲ್ಲಾ ರೀತಿಯ ಮರದಿಂದ ಬರುವಂತ ಎಲ್ಲಾ ರೀತಿಯ ಒಂದು ಉಪಯುಕ್ತವಾದಂತ ವಸ್ತುಗಳನ್ನ ಪಡ್ಕೊಳ್ಳಿಕ್ಕೆ 3 ಎಕರೆ ಜಮೀನು ಸಾಕು. ಸೆಲ್ಫ್ ರಿಲಯಂಟ್ ಆಗ್ಲಿಕ್ಕೆ, ತನ್ನದ ಮೇಲೆ ಸ್ವಾವಲಂಬಿ ಆಗ್ಲಿಕ್ಕೆ ಒಂದು 3 ಎಕರೆನಲ್ಲಿ ನಾವು ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಮಾಡಿದ್ರೆ ಗೊಬ್ಬರಕ್ಕೂ ಬೇಕಾದಂತ ಗಿಡಗಳು, ಉರುವಲ್ಗೆ ಬೇಕಂತ ಗಿಡಗಳು, ಸ್ಮಾಲ್ ಟಿಂಬರ್ ಅಂತ ಏನ್ ಕೇಳ್ತೀವಿ, ಮತ್ತೆ ಮನೆಗೆ ಬೇಕಂತ ಕೊಟ್ಟಿಗೆಗೆ ಅಥವಾ ಮನೆಗೆ ಬೇಕಂತ ಎಲ್ಲಾ ರೀತಿಯ ಗಿಡಗಳನ್ನ ನಮ್ಮ ಸ್ವಂತ ಭೂಮಿಯಿಂದನೇ ಪಡ್ಕೊಳ್ಳೋ ಹಾಗೆ ನಾವು ಮಾಡಬಹುದು. ಇವತ್ತು ಈ ನಿಟ್ಟಿನಲ್ಲಿ ಬಹಳ ಜನ ಸ್ವಯಂ ಸೇವಕ ಸಂಸ್ಥೆ ನಾವು ಧಾರವಾಡದಲ್ಲಿ ಇದ್ದಾಗ ಕೂಡ ನಾವು ಮಾಡಿದ್ವಿ. ಕೆಲವೊಂದು ಪುಸ್ತಕಗಳಿದಾವೆ, ಈಗ ಆರೋಗ್ಯ ಮಾರ್ಗದರ್ಶಿ ಅಂತೇಳಿ ಜಗನ್ನಾಥ ರಾವ್, ವಿಶ್ವಮೂರ್ತಿ ಮತ್ತೆ ಸುದರ್ಶನ್ ಅವರು ಬರೆದಿರುವಂತಹ ಒಂದು ಒಳ್ಳೆ ಪುಸ್ತಕ ಇದೆ. ಇದು ಮನೆ ಮದ್ದಿಗೋಸ್ಕರ ಬೇಕಾದಂತ ಔಷಧಿಗಳು ಬೇಕಾದಂತ ಸಾಕಷ್ಟು ಮಾಹಿತಿಯನ್ನ ಕೊಡುವಂತ ಒಂದು ಪುಸ್ತಕ. ಇನ್ ಕೆಲವೊಮ್ಮೆ ಸೇಕ್ರೆಡ್ ಪ್ಲಾಂಟ್ಸ್ ಅಂತ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ತಂದಿದೆ. ಇದು ಕೂಡ ಒಂದು ಒಳ್ಳೆಯ ಅಂದ್ರೆ ಯಾವ ಸಸ್ಯಗಳನ್ನ ಯಾವ ಪೂಜೆ ಯಾವ ದೇವರಿಗೆ ಯಾವ ಪ್ರದೇಶದಲ್ಲಿ ಯಾವ ದಿಕ್ಕಿನಲ್ಲಿ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. ಮತ್ತೆ ನಾಗೇಂದ್ರ ಅನಂತ ಭಟ್ರು ಹಿತ್ತಲಳ್ಳಿ ಅವರು ಬರೆದಿರುವಂತ ಒಂದು ಒಳ್ಳೆ ಪುಸ್ತಕ ಇದು. ಇದು ಕನ್ನಡದಲ್ಲಿ ಪ್ರಾಚೀನ ಪವಿತ್ರವನ ನಿರ್ಮಾಣ ಪದ್ಧತಿ ಅಂತ ಬರ್ತದೆ. ಇದ್ರಲ್ಲಿ ಕೂಡ ಒಂದು ಪವಿತ್ರ ಸಸ್ಯಗಳ ಬಗ್ಗೆ, ಹೂವಿನಗಳ ಬಗ್ಗೆ ಒಳ್ಳೆಯ ಮಾಹಿತಿಯನ್ನ ಇಲ್ಲಿ ನಮ್ಗೆ ಸಿಗುತ್ತೆ. ಇದಲ್ದೇನೆ ನನ್ನ ಜೊತೆಗೆ ಓದಿರ್ತಕ್ಕಂತ ಕೃಷಿ ವಿಷಯದಲ್ಲಿ ಓದಿರ್ತಕ್ಕಂತ ಇಬ್ರು ಉದ್ಯೋಗ ಜೊತೆಗೇನೆ ಸ್ವಯಂ ಸೇವೆ ಕೂಡ ಮಾಡ್ತಾ ಇದ್ದಾರೆ, ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಾಳೆ. ಮುಖ್ಯವಾಗಿ ಟೆರೆಸ್ ಗಾರ್ಡನ್ ಇರ್ಬೋದು, ಅಥವಾ ಹೋಮ್ ಗಾರ್ಡನ್ ಇರ್ಬೋದು, ಅಥವಾ ನಿಮ್ಮ ತೋಟದಲ್ಲೇ ಕೂಡ ನೀವು ಯಾವ ರೀತಿ ಯಾವ ಸಸ್ಯಗಳನ್ನು ಬೆಳೆಸಬಹುದು ಅನ್ನೋಕ್ಕೆ ತಾಂತ್ರಿಕ ಸಲಹೆಗಾರರಾಗಿ ಕೆಲಸ ಮಾಡ್ತಕ್ಕಂತ ಇಬ್ಬರು ಸನ್ಮಿತ್ರರು ಇದ್ದಾರೆ. ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಈ ಇದರ ಮುಖಾಂತರ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ನಾಗರಾಜ್ ಭಟ್ ಅಂತ ಹೇಳಿ ಇವರು ಬೆಂಗಳೂರಿನಲ್ಲಿ ಇದ್ದಾರೆ, ಬಟ್ ಇಡೀ ರಾಜ್ಯದಲ್ಲಿ ಯಾವ ಕಡೆ ಕೂಡ ಅವರ ತಾಂತ್ರಿಕ ಸಲಹೆನ ಕೊಡ್ತಾರೆ. ಅವರ ಮೊಬೈಲ್ ನಂಬರ್ 9844163333. ನಾಗರಾಜ್ ಭಟ್ರು 9844163333. ಇದಲ್ದೇನೆ ರಾಜೇಂದ್ರ ಹೆಗಡೆ ಅಂತ ಇವರು ಟೆರೇಸ್ ಗಾರ್ಡನಿಂಗ್ ಬಗ್ಗೆ ಮತ್ತೆ ಸಾಕಷ್ಟು ಕೆಲಸ ಇಲ್ಲಿ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ 9448629582. ರಾಜೇಂದ್ರ ಹೆಗಡೆ 9448629582. ಇವರು ಉತ್ತಮವಾದ ಸಲಹೆಗಳನ್ನ ಈ ಸಸ್ಯಗಳ ಬಗ್ಗೆ ಸಂಬಂಧಪಟ್ಟಂತೆ ಕೊಡ್ಲಿಕ್ಕೆ ಯಾವತ್ತೂ ಸಿಗ್ತಾರೆ. ಅವರ ಒಂದು ಸಲಹೆಗಳನ್ನು ಕೂಡ ನಾವು ಪಡ್ಕೋಬಹುದಾಗಿದೆ. ಧನ್ಯವಾದಗಳು. ಇದುವರೆಗೆ ಪ್ರವಾಸೋದ್ಯಮ ಇಲಾಖೆ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿ ಮನೋಜ್ ಕುಮಾರ್ ಅವರಿಂದ ಎಲ್ಲಿ ಯಾವ ಗಿಡಮರ ಈ ಕುರಿತ ಭಾಷಣವನ್ನು ಕೇಳಿದಿರಿ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ತಾಲೂಕು ವರುಣ ಹೋಬಳಿ ಆಯರಹಳ್ಳಿಯ ಕೃಷಿಕ ಎಎಚ್ ಮಹದೇವ ನಾಯಕ. ಈಗ ಕೇಳಿ ಜನಪದ ಗೀತೆ. ಇನ್ನೂರಿ ನುಡಿಸೋಣ ದನಿ ಚಂದ ಕಿನ್ನೂರಿ ನುಡಿಸೋಣ ಬೆರಳಿ ನಂದ ಚಂದವು ಕಿನ್ನೂರಿ ನುಡಿಸೋಣ ಬೆರಳಿ ನಂದ ಚಂದವು ನಾರಿ ಮನಸಿಟ್ಟಳು ಬೆಳ್ಳಿ ನುಂಗಕ್ಕೆ ನಾರಿ ಮನಸಿಟ್ಟಳೋ ನಾರಿ ಬೆಳ್ಳಿ ನುಂಗಕ್ಕೆ ನಾರಿ ಮನಸಿಟ್ಟಳೋ ಎಲ್ಲೋ ಜಗಪ್ಪ ನಿನ್ನರ ಮಾಡೆ ಎಲ್ಲೋ ಜಗಪ್ಪ ನಿನ್ನ ಕಳನಾರೆ ಎಲ್ಲೋ ಜಗಪ್ಪ ನಿನ್ನ ಕರನಾರೆ ಎಲ್ಲೋ ಜಗಪ್ಪ ನಿನ್ನ ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿಡಲಾರಿ ನೀನೇ ತಿತ್ತವ ನಾರಿ ತಂದಿಡಲಾರಿ ನೀನೇ ತಿತ್ತವ ತಂದಿಡಲಾರಿ ನೀನೇ ತಿತ್ತವ ನಾರಿ ತಂದಿಡಲಾರಿ ನೀನೇ ತಿತ್ತವ ಬಂದರೆ ಅತ್ತೆ ಮಾವಂದಿರು ಬೈಯಲಿಕ್ಕೆ ಆನೆ ಸಾಲು ನಾನು ಕದ್ದೆ ನೇರಾರಿ ಕುದುರೆ ಸಾಲು ನಾನು ಕದ್ದೆ ನೇನೆ ಎರರ ಹೆಣ್ಣಿಗೆ ನಾನು ಬಿದ್ದೇನೆ ನಾರಿ ಎರರ ಹೆಣ್ಣಿಗೆ ನಾನು ಬಿದ್ದೇನೆ ಎಲ್ಲೋ ಜಗಪ್ಪ ನಿನ್ನರ ಮಾರೆ ಎಲ್ಲೋ ಜಗಪ್ಪ ನಿನ್ನ ಕಳ ಮಾರೆ ಎಲ್ಲೋ ಜಗಪ್ಪ ನಿನ್ನರ ಮಾರೆ ಜೋಗಿ ಎಲ್ಲೋ ಜಗಪ್ಪ ನಿನ್ನ ನನ್ನಲ್ಲಿ ನಿನಗೆ ಮನಸಾಕೆ ನನ್ನಲ್ಲಿ ನಿನಗೆ ಮನಸಾಕೆ ಬಾಲೆ ನನ್ನಲ್ಲಿ ನಿನಗೆ ಮನಸಾಕೆ ನಿನ್ನ ತಳ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಹತ್ತರ ಘಟ್ಟ ಬೆಂತರ ಘಟ್ಟ ಅಲ್ಲಿ ಗರ್ವತ್ತು ಘಟ್ಟ ಅಲ್ಲಿದ್ದೆ ಕಾಣೆ ನಲ್ಲರ ಮಾರೇ ರಾರಿ ಅಲ್ಲಿದ್ದೆ ಕಾಣೆ ನಲ್ಲರ ಮಾನೆ ಅಲ್ಲಿದ್ದೆ ಕಾಣೆ ನಲ್ಲರ ಮಾನೆ ನಾರಿ ಅಲ್ಲಿದ್ದೆ ಕಾಣೆ ನಲ್ಲರ ಮಾನೆ. ಕಿಂಡೂರಿ ನುಡಿಸೋಣ ದನಿ ಚಂದಾವೋ ಕಿನ್ನೂರಿ ನುಡಿಸೋಣ.